ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ. ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ SBI ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು SBIಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ. ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ SBI ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು SBIಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಈಗ ಕೇಳಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ SM ಪ್ರಸನ್ನ ಅವರಿಂದ ಸವಳು ಜವಳು ಸಮಸ್ಯೆ ಕುರಿತು ಮಾತುಕತೆ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಇಸ್ರುಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ರೈತರು ಕೃಷಿ ಮಾಡುವಂತಹ ಒಂದು ಸಂದರ್ಭದೊಳಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದರೊಳಗೆ ಮೂಲಭೂತವಾದಂತಹ ಸಮಸ್ಯೆ ಅಂತಂದ್ರೆ ವಿಶೇಷವಾಗಿ ನೀರಾವರಿ ಪ್ರದೇಶಗಳಲ್ಲಿ, ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಮ್ಮ ರೈತರಿಗೆ ಎದುರಾಗುವುದು ಸವಳು ಜವಳಿನ ಸಮಸ್ಯೆ. ಎಲ್ಲಿ ನೀರಾವರಿ ನಾವು ಮಾಡ್ತಾ ಇದ್ದೀವಿ, ನದಿಯಿಂದ ಆಗಿರ್ಬೋದು, ಕ್ಯಾನಲ್ದಿಂದ ಆಗಿರ್ಬೋದು, ಅಥವಾ ಬಾವಿಯಿಂದನೇ ಆಗಿರ್ಬೋದು, ಬೋರ್ವೆಲ್ದಿಂದ ಆಗಿರ್ಬೋದು, ಇಂಥ ನೀರಾವರಿ ಮಾಡುವಂಥ ಒಂದು ಸಂದರ್ಭದೊಳಗೆ ನಾವು ಭಾಳ ವಿವೇಕದಿಂದ ನೀರನ್ನು ನಮ್ಮ ಬೆಳೆಗಳಿಗೆ ಉಣಿಸ್ಬೇಕಾಗ್ತದೆ. ಬೆಳೆಗಳಿಗೆ ಎಷ್ಟು ನೀರು ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಿಂದ ಹಿಡ್ಕೊಂಡು ನಾವು ಯಾವ್ಯಾವ ಸಂದರ್ಭದೊಳಗೆ ಬೆಳೆಗಳಿಗೆ ನೀರು ಕೊಡಬೇಕು, ಎಷ್ಟು ಪ್ರಮಾಣದ ನೀರು ಕೊಡಬೇಕು, ಇವೆಲ್ಲ ಭಾಳಷ್ಟು ಲೆಕ್ಕ ಹಾಕಿ ನಾವು ಕೊಡಬೇಕಾಗ್ತದೆ. ಆದರೆ ಸಾಮಾನ್ಯವಾಗಿ ಈ ಲೆಕ್ಕ ನಮ್ಮ ಕಡೆ ಇರುವುದಿಲ್ಲ. ಹೀಗಾಗಿ ಇವತ್ತು ಒಂದು ಜ್ವಲಂತ ಸಮಸ್ಯೆ ಏನು ಅಂತಂದ್ರೆ ಮಣ್ಣು ಜೌಗಾಗಿರುವುದು, ಅದರ ಮೂಲಕವಾಗಿ ಸವಳಾಗಿರುವಂಥದ್ದು, ಆಮೇಲೆ ಮುಂದೆ ಅದು ಕ್ಷಾರೀಯವಾಗಿ ಪರಿವರ್ತನೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇಂಥ ಏನು ರೂಪಾಂತರ ಹೊಂದುತ್ತದಲ್ಲ ಮಣ್ಣು, ಇದು ಮತ್ತೆ ಒಳ್ಳೆ ಆರೋಗ್ಯಯುತವಾದಂಥ ಮಣ್ಣು ಸಿಗುವುದು ಭಾಳ ದುಸ್ತರ ಆಗ್ತದೆ. ಅದಕ್ಕೆ ಭಾಳ ಕಷ್ಟಪಡಬೇಕಾಗ್ತದೆ. ಎಷ್ಟೋ ನಾಗರಿಕತೆಗಳು ಇಂಥ ಒಂದು ಸಮಸ್ಯೆಯಿಂದ ನಶಿಸಿ ಹೋಗಿದ್ದನ್ನು ನಾವು ಇತಿಹಾಸದೊಳಗೆ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾವು ಅಂಥ ಒಂದು ಸಮಸ್ಯೆಗೆ ಸರಿಯಾದಂಥ ಒಂದು ಪರಿಹಾರವನ್ನು ಪಡ್ಕೊಂಡು ನಮ್ಮ ಮಣ್ಣನ್ನು ರಕ್ಷಣೆ ಮಾಡಬೇಕಾದಂಥ ಒಂದು ಸಂದರ್ಭ ಅದ. ಅದಕ್ಕೆ ನೀರಾವರಿಯನ್ನು ನಾವು ಭಾಳ ವಿವೇಕಯುತವಾಗಿ ಬಳಸಬೇಕು. ಈ ಬಗ್ಗೆ ಅಂತಂದ್ರೆ ಸವಳು ಜವಳಿನ ಸಮಸ್ಯೆ, ಲವಣಗಳ ಸಮಸ್ಯೆ, ಇವುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ SM ಪ್ರಸನ್ನ ಅವರು. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ತೆ. ಈ ದಿನ ನಮ್ಮ ಭಾಗದಲ್ಲಿ ದಿನದಿಂದ ದಿನಕ್ಕೆ ಕ್ಯಾನ್ಸರೋಪಾದಿಯಲ್ಲಿ ಬೆಳೀತಾ ಇರುವಂಥ ಸವಳು ಜವಳು ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಮೊದಲನೇದಾಗಿ ಈ ಸವಳು ಅನ್ನೋದು ಏನು ಹೊಸ ಒಂದು ಸಮಸ್ಯೆ ಏನಲ್ಲ, ಮೊದಲೂ ಸಹ ಇತ್ತು. ಒಣ ಬೇಸಾಯದಲ್ಲಿದ್ದಾಗಲೂ ಸಹ ಈ ಒಂದು ಸವಳ ಸಮಸ್ಯೆ ಇತ್ತು. ಆದರೆ ನೀರಾವರಿಯಿಂದ ಈ ಸಮಸ್ಯೆ ಭಾಳ ಪ್ರವರ್ಧಮಾನಕ್ಕೆ ಬಂದಿರೋದು ನಿಜ. ನೀರಾವರಿ ಅಂತಂದ ತಕ್ಷಣ ನೀರಾವರಿ ಒಂದು ಮಿಶ್ರ ವರದಾನ. ಅದನ್ನು ವೈಜ್ಞಾನಿಕವಾಗಿ ಬೆಳೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಪೂರೈಸೋದ್ರಿಂದ ಯಥೇಚ್ಛವಾದಂಥ ಇಳುವರಿಯನ್ನು ಪಡಿಬೋದು. ಅದೇ ರೀತಿ ಹೇಗಿದ್ದರೂ ಉಚಿತವಾಗಿ ಸಿಕ್ಕಿದೆ, ಅದೇ ರೀತಿ ವಿದ್ಯುಚ್ಛಕ್ತಿನೂ ಸಹಿತ ಉಚಿತವಾಗಿದೆ ಅಂಥೇಳಿ ಯಥೇಚ್ಛವಾಗಿ ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ನಾವು ನೀರನ್ನು ಒದಗಿಸೋದ್ರಿಂದ ಒಂದು ಭೂಮಿ ಹಾಳಾಗುತ್ತೆ, ಎರಡು ಇಳುವರಿನೂ ಸಹ ಗಣನೀಯವಾಗಿ ಕಡಿಮೆ ಆಗುತ್ತೆ, ಮುಂದೊಂದು ದಿವಸ ಏನು ಬೆಳೀಲಾರದಂಥ ಪರಿಸ್ಥಿತಿ ಸಹ ಬರುತ್ತೆ. ಇಡೀ ಕರ್ನಾಟಕದ ಒಂದು ಸಮಗ್ರ ಚಿತ್ರಣವನ್ನು ನಿಮ್ಮ ಕಣ್ಮುಂದೆ ಇವತ್ತು ಇಡಬೇಕಂತೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀರಾವರಿ ಇಡೀ ಭಾರತ ದೇಶದಲ್ಲಿ ಮೊದಲು ತಮಿಳುನಾಡಿನಲ್ಲಿ ಶುರುವಾಯಿತು. ಆವಾಗ ಕರಿಕಾಲ ಚೋಳನ ಕಾಲದಿಂದನೂ ಕಾವೇರಿಗೆ ಒಂದು ಸಣ್ಣದಾದಂಥ ಒಂದು ಮಣ್ಣಿನ ಒಂದು ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ಚೋಳರ ಒಂದು ಸಂಸ್ಥಾನದಲ್ಲಿ ಆವಾಗ ಒಂದು ನೀರಾವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು. ಇದು ಇತಿಹಾಸ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದಾಗ KRS ಕೃಷ್ಣರಾಜಸಾಗರ ಏನಿದೆ ಅದು ಒಂದು 100 ವರ್ಷಕ್ಕಿಂತ ಜಾಸ್ತಿ ನೀರಾವರಿಯನ್ನು ಕೊಡ್ತಾ ಇದೆ. ಆ ಪ್ರದೇಶದಲ್ಲಿ ನಾವು ನೋಡಿದಾಗ ಸವಳಿನ ಪ್ರಮಾಣ ಭಾಳ ಕಡಿಮೆ ಇದೆ. ನಂತರ ಅಲ್ಲಿಂದ ಮುಂದೆ ಮೇಲಕ್ಕೆ ಬಂದ್ವಿ ಅಂತ ಇಟ್ಕೊಳ್ಳಿ, ಮೈಸೂರು ಮಂಡ್ಯ ಭಾಗದ್ದು ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಸವಳಿನ ಒಂದು ಪ್ರಮಾಣ ಕಡಿಮೆ ಇದೆ. ಅದೇ ನಾವು ಮುಂದೆ ಶಿವಮೊಗ್ಗ ಪ್ರದೇಶ ಮಧ್ಯ ಕರ್ನಾಟಕದಲ್ಲಿ ನೋಡಿದಾಗ ಅಲ್ಲೂ ಸಹ ತುಂಗಭದ್ರಕ್ಕೆ ಎರಡು ಸಣ್ಣ ಸಣ್ಣದಾದಂಥ ಅಣೆಕಟ್ಟುಗಳಿದೆ. ಅಪ್ಪರ್ ತುಂಗ ಅಂದರೆ ಮೇಲ್ಭಾಗದ ಯೋಜನೆಯನ್ನು ಸಹ ಆಗಿದೆ, ಅಲ್ಲೂ ಸಹ ನೀರಾವರಿ ಇದೆ, ಅಲ್ಲಿ ಒಂದು ಸವಳಿನ ಪ್ರಮಾಣ ಅಲ್ಲೂ ಸಹ ಕಡಿಮೆ ಇದೆ. ನಂತರ ನಾವು ಅದಕ್ಕಿಂತ ಮೇಲೆ ಮಧ್ಯ ಕರ್ನಾಟಕಕ್ಕೆ ಬಂದ್ವಿ ಅಂದರೆ ವಿಜಯನಗರ ಮತ್ತು ಕೊಪ್ಪಳ ಮಧ್ಯದಲ್ಲಿರುವಂಥ ತುಂಗಭದ್ರಾ ನದಿಗೆ ಏನು ಅಣೆಕಟ್ಟಿದೆ, ಆ ಅಣೆಕಟ್ಟಲ್ಲಿ ಒಂದು ಬಲದಂಡೆ ಕಾಲುವೆ ಅದು ಸೀದಾ ಆಂಧ್ರ ಪ್ರದೇಶವನ್ನು ಹೋಗುತ್ತೆ, ಎಡದಂಡೆ ಕಾಲುವಿನಲ್ಲಿ ನಮ್ಮ ಭಾಗದ ವಿಜಯನಗರ ಅದೇ ರೀತಿ ಕೊಪ್ಪಳ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಆಗ್ತಾ ಇದೆ, ಸ್ವಲ್ಪ ಭಾಗ ಬಳ್ಳಾರಿ ಭಾಗದಲ್ಲೂ ಸಹ ನೀರಾವರಿ ಆಗ್ತಾ ಇದೆ. ಇಲ್ಲಿ ಸವಳಿನ ಪ್ರಮಾಣ ನೋಡಿದಾಗ ಸುಮಾರು ಒಂದು 45-50% ಭೂಮಿಗಳು ಇವತ್ತು ಸವಳಾಗಿದ್ದಾವೆ. ನಂತರ ಮತ್ತೆ ಇನ್ನು ಮೇಲ್ ಬಂದ್ವಿ ಅಂತ ಇಟ್ಕೊಳ್ಳಿ, ಈಗ ಉದಾಹರಣೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಆಗಿರುವಂಥ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ UKP ಪ್ರಾಜೆಕ್ಟ್ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಇದರಲ್ಲಿ ಇನ್ನ ಕಾಲುವೆಗಳು ಸಹಿತ ಮುಗಿದಿಲ್ಲ, ಪೂರ್ಣ ಪ್ರಮಾಣದ ನೀರಾವರಿ ಇನ್ನ ಅನುಷ್ಠಾನ ಆಗಿಲ್ಲ. ಆದರೂ ಸಹ ಶಾಪುರ ಕಡೆ ನೀವು ಹೋದ್ರಿ ಅಂತಂದ್ರೆ 80% ಭೂಮಿಗಳು ಸವಳಾಗಿದವು. ಇದಕ್ಕೆ ಕಾರಣ ಏನು? ಒಂದ್ ಕಡೆ 100 ವರ್ಷದಿಂದ ನೀರಾವರಿ ಆಗುವಂತಹ ಪ್ರದೇಶಗಳಲ್ಲಿ ಸವಳಿನ ಪ್ರಮಾಣ ಬಹಳ ಕಡಿಮೆ ಇದೆ, ಆದರೆ ಕಳೆದ 10-15 ವರ್ಷದಿಂದ ನೀರಾವರಿ ಮಾಡ್ತಿರುವಂತಹ ಪ್ರದೇಶಗಳಾಗಲಿ 80-90% ಸವಳಾಗಿದೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡಿದಾಗ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ 10 ಹಲವು ಕಾರಣಗಳು ಸಕಾರಣಗಳು ನಮ್ಮ ಕಣ್ಮುಂದೆ ಬರುತ್ತೆ. ಅವುಗಳನ್ನು ನಾವು ಇವತ್ತು ಒಂದೊಂದಾಗಿ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೈಸೂರು ಭಾಗದಲ್ಲಿ ಅಲ್ಲಿ ಭೂಮಿ ಗ್ರಾನೈಟ್ನಿಂದ ಮಾರ್ಪಾಡಾಗಿರುವಂಥ ಭೂಮಿಗಳು, ಗ್ರಾನೈಟ್ ನೈಸ್ ಅಥವಾ ಗ್ರಾನೈಟ್ ಅಂತ ಏನು ಹೇಳ್ತೀವಿ, ಅದು ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಮೂಲಶಿಲೆ. ಆ ಮೂಲಶಿಲೆಯಿಂದ ಆದಂಥ ಮಣ್ಣುಗಳಲ್ಲಿ ಸಾಕಷ್ಟು ಮರಳಿನಾಂಶ ಜಾಸ್ತಿ ಇರುತ್ತೆ. ಮರಳಿನಾಂಶ ಜಾಸ್ತಿ ಇರೋದ್ರಿಂದ ನೀರು ನಿಲ್ಲುವಂಥ ಪ್ರಮೇಯಗಳು ಬರೋದಿಲ್ಲ, ಸರಾಗವಾಗಿ ಬಸಿದು ಹೋಗ್ತಾ ಇರುತ್ತೆ. ಹಾಗಿದ್ದಾಗ ಸವಳಾಗುವಂಥ ಒಂದು ಸಮಸ್ಯೆ ಕಡಿಮೆ ಇರುತ್ತೆ. ಎರಡನೇದು, ಸರಾಸರಿ ಎತ್ತರ ಅಂದರೆ ಸಮುದ್ರ ಮಟ್ಟದಿಂದ ಸರಾಸರಿ ಎಷ್ಟು ಎತ್ತರ ಇದೆ ಪ್ರದೇಶ ಅನ್ನೋದ್ರ ಬಗ್ಗೆ ಅದನ್ನೋದು ಸಹ ಸವಳಾಗೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ. ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ಭಾಳ ಎತ್ತರದಲ್ಲಿರುವಂಥ ಪ್ರದೇಶ. ನಿಮಗೆ ಗೊತ್ತಿರಬೇಕು, ಈಗ ನಮ್ಮಲ್ಲಿ ಹುಟ್ಟುವಂಥ ನದಿಗಳು ಕಾವೇರಿ ಸಹ ಇಲ್ಲಿಂದ ತಗ್ಗಾಗಿರುವಂಥ ತಮಿಳುನಾಡಿಗೆ ಪ್ರವೇಶಿಸುತ್ತೆ, ನಂತರ ಬಂಗಾಳ ಕೊಲ್ಲಿ ಸೇರುತ್ತೆ. ಅದೇ ರೀತಿ ತುಂಗಭದ್ರಾ ನದಿಗಳು ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿರುವಂಥ ನದಿಗಳು ಕರ್ನಾಟಕದಿಂದ ಮತ್ತು ತೆಲಂಗಾಣವನ್ನು ಪ್ರವೇಶಿಸಿ ನಂತರ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ತವೆ. ಅದೇ ರೀತಿ ಕೃಷ್ಣಾ ನದಿ ಸಹ ಮಹಾರಾಷ್ಟ್ರದಲ್ಲಿ ಜನಿಸಿ ಅಲ್ಲಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡಿ ನಂತರ ಅದು ಸಹ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತೆ. ಇದು ನದಿಯ ಹರಿವನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಪ್ರದೇಶ ಎತ್ತರದಲ್ಲಿದೆ ಅಂತೇಳಿ. ಸಾಮಾನ್ಯವಾಗಿ ಎತ್ತರದಲ್ಲಿರುವಂಥ ಪ್ರದೇಶದಲ್ಲಿ ಈ ಸವಳ ಸಮಸ್ಯೆ ಬರೋದಿಲ್ಲ. ಒಂದು ಪ್ರದೇಶದ ಸರಾಸರಿ ಎತ್ತರ, ಎರಡನೇದು ಮೂಲಶಿಲೆ. ಇಲ್ಲಿ ಮೈಸೂರು ಭಾಗದಲ್ಲಿ ಗ್ರಾನೈಟ್ ಇದೆ, ಅದೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣಶಿಲೆ ಅಥವಾ ಕರಿಶಿಲೆ ಇರೋದ್ರಿಂದ ಬಸಾಲ್ಟ್ ಅಂತ ಏನು ಹೇಳ್ತೀವಿ ಅದು ಪ್ರಮುಖವಾದಂಥ ಶಿಲೆ ಆಗಿರೋದ್ರಿಂದ ಇವುಗಳಿಂದ ಮಾರ್ಪಾಡಾಗಿರುವಂಥ ಮಣ್ಣುಗಳಲ್ಲಿ ಜೇಡಿ ಅಂಶ ಜಾಸ್ತಿ ಇರುತ್ತೆ. ಬೆಸಾಲ್ಟಿಂದ ಆಗಿರುವಂಥ ಕೃಷ್ಣಶಿಲೆಯಿಂದ ಆಗಿರುವಂಥ ಮಣ್ಣುಗಳಲ್ಲಿ ಜೇಡಿ ಅಂಶ ಜಾಸ್ತಿ ಇರುತ್ತೆ, ಮರಳಿನಂಶ ಕಡಿಮೆ ಇರುತ್ತೆ. ಅವು ನೀರನ್ನು ಜಾಸ್ತಿ ಹಿಡಿದಿಟ್ಕೊಳ್ತವೆ, ಭಾಳ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ, ಸರಾಗವಾಗಿ ಬಸಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಉಪ್ಪು ಸರಾಗವಾಗಿ ಬಸಿದು ಹಳ್ಳ ಸೇರುವಂಥ ಪ್ರಮೇಯಗಳು ಭಾಳಷ್ಟು ಕಡಿಮೆ ಇರ್ತವೆ. ಇದು ಎರಡು ಪ್ರಮುಖ ಕಾರಣಗಳು. ಮೂರನೇದೇನಪ್ಪ ಅಂತಂದರೆ ಮಳೆಯ ಪ್ರಮಾಣ. ಈಗ ಮೈಸೂರು ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದರೆ ಮುಂಗಾರು ಮಳೆನೂ ಆಗುತ್ತೆ, ಹಿಂಗಾರು ಮಳೆನೂ ಆಗುತ್ತೆ. ಈ ಒಂದು ಚಳಿಗಾಲದಲ್ಲಿ ಸಹಿತ ಬಂಗಾಳ ಕೊಲ್ಲಿಯಲ್ಲಿ ಏನಾದರೂ ಒಂದು ಪ್ರಕೃತಿ ವಿಕೋಪ ಆಯಿತು, ಏನಾದರೂ ಒಂದು ಚಂಡಮಾರುತ ಬಂತಪ್ಪ ಅಂತಂದರೆ ಡಿಪ್ರೆಷನ್, ಅದರಿಂದ ಬೆಳಗ್ಗೆ ಚೆನ್ನೈಯಲ್ಲಿತ್ತಪ್ಪ ಅಂತಂದರೆ ಸಂಜೆಗೆ ಬೆಂಗಳೂರಿಗೆ ಬರುತ್ತೆ ಮಳೆ, ಆ ನಂತರ ಮೈಸೂರಿಗೆ ಇನ್ನೊಂದು 2 ಗಂಟೆನಲ್ಲಿ ಮೈಸೂರಿಗೆ ಮಳೆ ಆಗುತ್ತೆ. ಮಳೆ ಏನಾಗುತ್ತಪ್ಪ ಅಂದರೆ ವರ್ಷದಲ್ಲಿ ಭಾಳ ಚೆನ್ನಾಗಿ ವಿಂಗಡಣೆಯಾಗಿ ವರ್ಷ ಪೂರ್ತಿ ಮಳೆ ಆಗುವಂಥ ಒಂದು ಅವಕಾಶಗಳು ಮೈಸೂರು ಬೆಂಗಳೂರು ಪ್ರದೇಶದಲ್ಲಿರುತ್ತೆ. ಆದರೆ ಈ ಪ್ರದೇಶ ಒಣ ಪ್ರದೇಶ, ಇಲ್ಲಿ ಅಷ್ಟೊಂದು ಮಳೆ ಆಗಲ್ಲ, ಮಳೆಯ ಪ್ರಮಾಣ ಭಾಳ ಕಡಿಮೆ. ಇಲ್ಲಿ ನಮ್ಮ ಒಂದು ಸರಾಸರಿ ಮಳೆ ನೋಡ್ಕೊಂಡ್ವಿ ಅಂತಂದರೆ 525 mm ಬಾಗಲಕೋಟೆ ಮಳೆ, ಇನ್ನು ಬಿಜಾಪುರದ ಇನ್ನೂ ಕಡಿಮೆ, ಗುಲ್ಬರ್ಗ ಇನ್ನೂ ಕಡಿಮೆ. ಇವೆಲ್ಲ ಸೇರಿ ನಾವು ಇವೆಲ್ಲ ಒಣ ಪ್ರದೇಶಗಳು ಅಥವಾ ಏನು ಡ್ರೈಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ. ಇನ್ನು ಭಾಳ ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂದರೆ ಏರಿಡ್ ಅಂಡ್ ಸೆಮಿಯರಿಡ್ ರೀಜನ್ ಅಂತ ಹೇಳ್ತೀವಿ. ಇಲ್ಲಿ 450 mm ಕಡಿಮೆ ಮಳೆ ಆಗುತ್ತೆ. ನಂತರ ಉಷ್ಣಾಂಶ ತಗೊಂಡಾಗ ಉಷ್ಣಾಂಶ ಈ ಪ್ರದೇಶದಲ್ಲಿ ಭಾಳಷ್ಟು ಜಾಸ್ತಿ. ಮೈಸೂರು ಬೆಂಗಳೂರು ಭಾಳ ಎತ್ತರ ಇರೋದ್ರಿಂದ, ಸಾಕಷ್ಟು ಮಳೆ ಆಗೋದ್ರಿಂದ, ಸಾಕಷ್ಟು ಅರಣ್ಯ ಪ್ರದೇಶಗಳು ಇರೋದ್ರಿಂದ ಅಲ್ಲಿಯ ಒಂದು ವಾತಾವರಣದಲ್ಲಿ ತಂಪಿರುತ್ತೆ. ಇಲ್ಲಿನ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಉಷ್ಣಾಂಶ ಇರುತ್ತೆ. ಇವೆಲ್ಲಗಳಿಂದ ಏನಾಗುತ್ತೆ, ಆ ಮಣ್ಣಿನಲ್ಲಿ ಈ ಒಂದು ಲವಣಗಳ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮರಳು ಪ್ರದೇಶ, ಮರಳು ಜಾಸ್ತಿ ಇರುವಂಥ ಮಣ್ಣು, ಮಸಾರಿ ಭೂಮಿ, ಮಡ್ಡಿ ಜಮೀನು, ಯಾವಳ ಎತ್ತರದಲ್ಲಿರುವಂಥ ಪ್ರದೇಶ, ಅಲ್ಲಿ ನೀವು ಸೌಳು ನೀರು ಸಹಿತ ನೀರಾವರಿ ಮಾಡಿದರೂ ಸಹಿತ ಅಲ್ಲಿ ಆ ಭೂಮಿ ಸೌಳಾಗೋದಿಲ್ಲ. ಯಾಕೆಂತಂದರೆ ಅಲ್ಲಿ ನೀರು ನಿಲ್ಲುವಂಥ ಪ್ರಮೇಯಗಳು ಬರೋದಿಲ್ಲ, ಆ ನೀರು ನಿಲ್ಲಕ್ಕೆ ಒಂದು ಅವಕಾಶ ಸೃಷ್ಟಿಯಾಗಲ್ಲ, ಎಲ್ಲ ಸರಾಗವಾಗಿ ಬಸ್ದು ಹೋಗೋದ್ರಿಂದ ನೀರಿನ ಜೊತೆಗೆ ಉಪ್ಪು ಸಹ ಹರಿದು ಬಂದ್ಬಿಡುತ್ತೆ. ಆದರೆ ಇಲ್ಲಿ ನೀರು ಒಳಗೆ ಇಂಗುವುದೇ ಕಷ್ಟ, ಇಂಗಿದರೆ ಹಳ್ಳ ಸೇರೋದು ಕಷ್ಟ. ಹಾಗಾಗಿ ಅಲ್ಲಿ ಸಾಕಷ್ಟು ಸ್ಥಳೀಯವಾಗಿ ಸಿಗುವಂಥ ಲವಣಗಳನ್ನು ಕರಗಿಸುವಂಥ ಒಂದು ಅವಕಾಶಗಳು ಭಾಳಷ್ಟು ಸಿಗುತ್ತೆ. ಹಾಗಾಗಿ ಈ ಒಂದು ಭೂಮಿಗಳಲ್ಲಿ ಸಾಕಷ್ಟು ಲವಣಗಳ ಶೇಖರಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಈಗ ಸೌಳು ಅನ್ನೋದು ಒಂದು ಸಾಂಕ್ರಾಮಿಕ ಪಿಡುಗು ಆದರೂ ಸಹ ಅದು ಇವತ್ತಿಂದ ಹೊಸದಾಗಿ ಬಂದಿದ್ದಲ್ಲ. ನಿನ್ನೆ ಚೆನ್ನಾಗಿದ್ದ ಜಮೀನು ಇವತ್ತು ಏಕಾಏಕಿ ಸೌಳಾಯಿತು ಅನ್ನೋದಕ್ಕನ್ನ ಯಾರೂ ನಂಬೋದಿಲ್ಲ. ಇದು ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಒಂದು ಲವಣಗಳ ಶೇಖರಣೆ ಜಾಸ್ತಿಯಾಗಿ ಇವತ್ತು ಏನೂ ಬೆಳೀಲಾರ್ದಂಥ ಮಟ್ಟಕ್ಕೆ ಹೋಗುವಂಥ ಒಂದು ಸನ್ನಿವೇಶ ಇರುತ್ತೆ. ಎಷ್ಟು ನಮಗೆ ಜ್ವಲಂತ ಸಮಸ್ಯೆಗೆ ಇವತ್ತು ಉದಾಹರಣೆಗಳಿದೆ. ಉದಾಹರಣೆಗೆ ನಮ್ಮ ಒಂದು ಪಕ್ಕದ ರಾಜ್ಯದಲ್ಲಿ ಹೋದರೆ, ತೆಲಂಗಾಣ ಅಥವಾ ಆಂಧ್ರ ಪ್ರದೇಶಕ್ಕೆ ಹೋದರೆ ಸೌಳಿನ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಕೃಷಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಕೃಷಿನೇ ಸಾಧ್ಯ ಇಲ್ಲ ಅನ್ನೋ ಟೈಮಲ್ಲಿ ಉದಾಹರಣೆಗೆ ಕಬ್ಬು ಬೆಳೆಯುವಂಥವ್ರು ಭತ್ತಕ್ಕೆ ಬಂದರು, ಭತ್ತದಿಂದ ಮೆಕ್ಕೆಜೋಳಕ್ಕೆ ಬಂದಿದ್ದಾರೆ, ಮೆಕ್ಕೆಜೋಳದಿಂದ ಸಜ್ಜೆಗೆ ಬಂದಿದ್ದಾರೆ, ಸಜ್ಜೆಯಿಂದ ಹುಲ್ಲು ಬೆಳೀತಾ ಇದ್ದಾರೆ, ಹುಲ್ಲು ಬೆಳೆದು ಹೈನೋದ್ಯಮ ಮಾಡ್ತಿದ್ದಾರೆ. ಅದನ್ನೂ ಸಹ ಆಗಲಿಲ್ಲ ಅಂತಂದಾಗ ಅಲ್ಲಿ ನೀರಿನ ಹೊಂಡಗಳನ್ನು ಮಾಡಿಕೊಂಡು ಸೀಗಡಿ ಕೃಷಿಗೆಲ್ಲ ಹೋಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದರ ಒಂದು ಅಕ್ಸೆಪ್ಟೆನ್ಸ್ ಅಥವಾ ಅವರು ಅದನ್ನು ಸೀಗಡಿ ಮೀನು ಕೃಷಿ ಅಷ್ಟೊಂದು ಚೆನ್ನಾಗಿ ಅಕ್ಸೆಪ್ಟ್ ಆಗೋದಿಲ್ಲ. ಈ ಒಂದು ಜನರ ಒಂದು ಆಹಾರ ಪದ್ಧತಿಗಳು ವಿಭಿನ್ನವಾಗಿರೋದ್ರಿಂದ ಇಲ್ಲಿ ಆ ಥರ ಒಂದು ಅತಿರೇಕಕ್ಕೆ ಹೋಗುವಂಥ ಸನ್ನಿವೇಶಗಳು ಬರೋದಕ್ಕಿಂತ ಮೊದಲೇ ನಾವು ಸೂಕ್ತವಾದಂಥ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಸೌಳು ಹೇಳಿದೆ ನಾನು, ಸೌಳು ನೀರಾವರಿಯಿಂದ ಬಂದಿದ್ದು ಜಾಸ್ತಿ ಆಗಿದೆ, ಭಾಳ ಪ್ರವರ್ಧಮಾನಕ್ಕೆ ಬಂದಿರೋದು ಅಂತೇಳಿ. ಮೊದಲು ಸಹ ಸೌಳಿತ್ತು, ಆದರೆ ನಮ್ಮಲ್ಲಿ ಹಿಂಗಾರು ಬೆಳೆಗಳಿಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ರು. ಯಾಕೆಂತಂದರೆ ಮುಂಗಾರು ಬೆಳೆ ನಾವೇನು ರೋಹಿಣಿ ನಕ್ಷತ್ರ ಟೈಮಲ್ಲಿ ನಾವು ತಿಥಿಗೆ ನಾವು ಕರೆಕ್ಟಾಗಿ ನಾವು ಬಿತ್ತನೆ ಮಾಡಿ ಸಕಾಲಕ್ಕೆ ಮರಳೆ ಆದರೆ ನಮಗೆ ಮುಂಗಾರು ಬೆಳೆಗಳು ನಮ್ಮ ಕೈ ಸಿಗ್ತಿದ್ವು. ಆದರೆ 525 mm ಮಳೆ ಬರುವಂಥ ಪ್ರದೇಶ ಬಾಗಲಕೋಟೆನಲ್ಲೇ ಹೆಸರಂತ ಭಾಳ ಕಡಿಮೆ ಅವಧಿಯ ಬೆಳೆಯನ್ನು ಸಹಿತ ನಾವು ಯಶಸ್ವಿಯಾಗಿ ಬೆಳೆಯೋದು ಭಾಳಷ್ಟು ಕಷ್ಟ ಆಗಿದೆ. ಇವತ್ತು ಹೆಸರು ಬೆಳೆ ಸಾಮಾನ್ಯವಾಗಿ 55-65 ದಿವಸದ ಬೆಳೆ, ಎರಡು ನೀರಾವರಿ ಸಿಕ್ಕರೆ ಸಾಕೋದಕ್ಕೆ, ಆದರೆ ಮಳೆ ಬರಲಾರ್ದೇ ಒಂದು ನಷ್ಟ ಆಗ್ತಾ ಇರುತ್ತೆ, ಇಲ್ಲಾಂದರೆ ಯಥೇಚ್ಛವಾದಂಥ ಮಳೆ ಆಗಿ ಕೊಳತು ಆ ನಷ್ಟವಾಗುವಂಥ ಒಂದು ಸನ್ನಿವೇಶ ಇರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಒಂದು ಬೆಳೆ ಪದ್ಧತಿಗಳನ್ನು ನೋಡಿದಾಗ ಮುಂಗಾರಿಗಿಂತ ಹಿಂಗಾರಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಯಾಕೆ ಅಂತಂದರೆ ಕಾಲಗಳು ವರ್ಷದಲ್ಲಿ 3, ಬೇಸಿಗೆ ಮಳೆ ಚಳಿಗಾಲ. ಬೇಸಿಗೆ ಕಾಲದಲ್ಲಿ ಎಲ್ಲ ಭೂಮಿಗಳಲ್ಲೂ ಒಂದು ಲವಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಭೂಮಿಯಲ್ಲಿ ಆಳದಲ್ಲಿ ಇರುವಂಥ ನೀರು ಕರಗಿಸಿರುವಂಥ ಲವಣವನ್ನು ತಗೊಂಡು ಅದು ಮೇಲ್ಪದರಕ್ಕೆ ತಂದು ಬಿಟ್ಟು ನೀರಷ್ಟೇ ಆವಿಯಾಗಿ ಉಪ್ಪನ್ನು ಒಂದು ಪದರವಾಗಿ ಬಿಟ್ಟು ಹೋಗುತ್ತೆ. ಈ ಥರ ನಿರಂತರವಾಗಿ ಬಿಡ್ತಾ ಇರೋದ್ರಿಂದ ಇದಕ್ಕೆ ಯಾಕೆ ಅಂತಂದರೆ ಉಷ್ಣಾಂಶ ಜಾಸ್ತಿ, ಮಳೆ ಆಗೋದಿಲ್ಲ, ಹಾಗಿದ್ದಾಗ ಸ್ವಾಭಾವಿಕವಾಗಿ ಕೆಳಗಿನಿಂದ ನೀರು ಬರಲೇಬೇಕು. ಯಾಕೆ ಅಂತಂದರೆ ಅಂತರ್ಜಲ ಮೇಲಕ್ಕೆ ಬಂದಾಗ ಉಪ್ಪನ್ನು ಅದು ಮೇಲಕ್ಕೆ ಶೇಖರಣೆ ಮಾಡಿ ನಂತರ ಬರೀ ನೀರಷ್ಟೇ ಆವಿಯಾಗಿ ಹೋಗೋದ್ರಿಂದ ಅಲ್ಲಿ ಉಪ್ಪಿನ ಶೇಖರಣೆ ಆಗ್ತಾ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಆಗೋದಿದೆ. ನಂತರ ಮಳೆಗಾಲದಲ್ಲಿ ಆ ಉಪ್ಪು ಏನಿದೆ ಮೇಲೆ ಶೇಖರಣೆ ಆಗಿರೋಂಥ ಉಪ್ಪು ಮಳೆ ನೀರಿನಲ್ಲಿ ಕರಗಿ ಒಳಗೆ ಬಸ್ದು ಹೋಗುವಂಥ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಮಾಗಿ ಉಳುಮೆ ಮಾಡ್ತೀವಿ. ಮಾಗಿ ಉಳುಮೆ ಮಾಡೋ ಟೈಮಲ್ಲಿ ಮೇಲೆ ಉಪ್ಪಿರೋದನ್ನು ಒಳಗೆ ಕೆಳಗೆ ತಳ್ತೀವಿ, ಅಂದ್ರೇನು ಭೌತಿಕವಾಗಿ ಅದನ್ನು ಕೆಳಗೆ ಹಾಕ್ತೀವಿ, ಆಮೇಲೆ ನೀರು ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಹರಿಯೋ ನೀರು ನಿಲ್ಲೋ ಥರ, ನಿಂತ ನೀರು ಇಂಗೋ ಥರ ಅವಕಾಶಗಳನ್ನು ಮಾಡಿಕೊಡ್ತೀವಿ. ಹಾಗಿದ್ದಾಗ ಉಪ್ಪು ಸರಾಗವಾಗಿ ಇಳಿದು ಬಸ್ದು ಹೋಗುತ್ತೆ. ನಂತರ ಹಿಂಗಾರಿಗೆ ನಾವು ಯಾಕಷ್ಟು ಒತ್ತು ಕೊಡ್ತೀವಿ ಅಂತಂದರೆ ನಮಗೆ ಕಪ್ಪು ಭೂಮಿಯಲ್ಲಿ ಸಾಕಷ್ಟು ನೀರಿನ ಸಂಗ್ರಹಣೆ ಆಗಿರುತ್ತೆ. ಹಿಂದಿನ ಒಂದು ಮಳೆಗಾಲದಲ್ಲಿ ಆದಂಥ ನೀರು ಸಾಕಷ್ಟು ಸಂಗ್ರಹ ಆಗಿರುತ್ತೆ. ಆಮೇಲೆ ಈ ಚಳಿಗಾಲದಲ್ಲಿ ಭಾಳಷ್ಟು ಪ್ರಕೃತಿ ಭಾಳಷ್ಟು ಬದಲಾವಣೆಯನ್ನು ತರುತ್ತೆ. ಮೊದಲನೇದಾಗಿ ಏನು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಹಗಲಿನ ಸಮಯ ಕಡಿಮೆ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ನೀರಿನ ಅವಶ್ಯಕತೆ ಕಡಿಮೆ ಆಗುತ್ತೆ. ಈಗ ವಾತಾವರಣ ತಂಪಾಗಿರುತ್ತೆ. ವಾತಾವರಣ ತಂಪಿರೋದಾಗ ಬೇಸಿಗೆಯಲ್ಲಿ ನಾವು 2 ವಾಟ್ಗೆ ನೀರು ಕುಡಿಯೋರು ಚಳಿಗಾಲದಲ್ಲಿ ಒಂದೇ ವಾಟಕ ನೀರು ಕುಡಿತೀವಿ. ಅದೇ ರೀತಿ ಬೆಳೆಗಳಿಗೂ ಸಹಿತ ಚಳಿಗಾಲದಲ್ಲಿ ಅಷ್ಟೊಂದು ನೀರಿನ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇಲ್ಲಿ ಒಂದು ಆಯ್ಕೆ ಮಾಡಿರುವಂಥ ಬೆಳೆಗಳನ್ನು ತಗೊಳ್ಳಿ, ಹಿಂಗಾರಿ ಬೆಳೆಗಳು ತಗೊಂಡ್ರೆ ಒಂದು ಕಡಲೆ ಇರುತ್ತೆ, ಕುಸುಬೆ ಇರುತ್ತೆ, ಗೋಧಿ, ಜೋಳ ಇವೆಲ್ಲ ನೋಡಿದ್ರು ಸಹ ಇವುಗಳ ಬೇರುಗಳು ಮೇಲಿನ ಒಂದು 6 ಇಂಚಿಗಷ್ಟೇ ಇರ್ತವೆ. ಅಂದರೆ ಹಿಂದಿನ ಒಂದು ಕಾಲ ಅಂತಾರೆ, ಬೇಸಿಗೆ ಕಾಲದಲ್ಲಿ ಆ ಉಪ್ಪನ್ನೆಲ್ಲ ಕೆಳಗೆ ದೂಡಿರ್ತೀವಿ, ಉಪ್ಪು ಆಳದಲ್ಲಿ ಹೋಗಿರುತ್ತೆ, ನೀರು ಇರುತ್ತೆ, ಆದರೆ ಮೇಲ್ಭಾಗ ಏನಿದೆ ಅದು ಉಪ್ಪಿನಿಂದ ಮುಕ್ತವಾಗಿರುತ್ತೆ, ಉಪ್ಪು ಇರೋದಿಲ್ಲ. ಹಾಗಾಗಿ ಹಿಂಗಾರಿಗೆ ನಾವು ಜಾಸ್ತಿ ಪ್ರಶಸ್ತಿಯನ್ನು ಕೊಡ್ತೀವಿ. ಇಲ್ಲಿ ಆಯ್ಕೆ ಮಾಡುವಂಥ ಬೆಳೆಗಳ ಬೇರುಗಳು ಸಹಿತ ಬರೀ 6 ಇಂಚು, ಸ್ವಲ್ಪ ಜೋಳದಲ್ಲಿ ಸ್ವಲ್ಪ ಆಳ ಹೋಗುತ್ತೆ. ಇನ್ನು ಉಳಿದವೆಲ್ಲ ಬೆಳೆಗಳು ತಗೊಂಡ್ರಿ ಅಂತಂದರೆ ಎಲ್ಲ ಮೇಲಿನ 6 ಇಂಚಿಗಷ್ಟೇ ಇರ್ತವೆ. ಕಡಲೆ ತಗೊಳ್ಳಿ, ಕುಸುಬೆ ತಗೊಳ್ಳಿ, ಗೋಧಿ ತಗೊಳ್ಳಿ, ಎಲ್ಲವೂ ಸಹ 6 ಇಂಚಲ್ಲಷ್ಟೇ ಅವಕ್ಕೆ ಬೇರಿರ್ತವೆ. ಅಂದರೆ ನೀರನ್ನಷ್ಟೇ ಹೀರ್ಕೊಳ್ಳೋದು, ಉಪ್ಪಿನಿಂದ ದೂರ ಇರೋದು, ಅಷ್ಟಕ್ಕೆ ಅದು ಪ್ರಕೃತಿಯ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಆ ರೀತಿ ಆ ಬೆಳೆಗಳನ್ನು ಆಯ್ಕೆ ಹಿರಿಯರು ಮಾಡಿರೋಂಥ ಇದು ವೈಜ್ಞಾನಿಕವಾಗಿ ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಆದರೆ ಆಯ್ಕೆ ಮಾತ್ರ ಹಿರಿಯರದ್ದಿದೆ. ಅವರ ಆಯ್ಕೆಗಳು ಹಿಂಗಾರಿ ಬೆಳೆಗಳು ಈ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದೊಂದು ನಿರ್ಧಾರ ಮಾಡಿ ಈ ರೀತಿ ಮಾಡಿರ್ತಾರೆ. ನಂತರ ಆ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ, ನಂತರ ಹಗಲು ಸಹ ಕಡಿಮೆ ಇರುತ್ತೆ, ನೀರಿನ ಅವಶ್ಯಕತೆ ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ತಂಪಿರುತ್ತೆ, ಆಮೇಲೆ ಒಂದೆರಡು ಅಕಾಲಿಕ ಮಳೆಗಳು ಅಂತೂ ಹಾಗೆ ಆಗುತ್ತೆ. ಆಮೇಲೆ ಇದೆಲ್ಲದಕ್ಕೆ ಹೆಚ್ಚಾಗಿ ಇಬ್ಬನಿ ಬೀಳ್ತಾ ಇರುತ್ತೆ. ಇಬ್ಬನಿಯೂ ಸಹ ಎಷ್ಟು ಅವಶ್ಯಕತೆ ಇದೆ ಗಿಡಗಳಿಗೆ ಅಷ್ಟು ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಆಮೇಲೆ ಒಟ್ಟಾರೆ ಈ ಬೆಳೆಗಳ ಒಂದು ಅವಧಿ ಬಹಳ ಕಡಿಮೆ ಇರುತ್ತೆ, 3-4 ತಿಂಗಳು, 120 ದಿವಸದಲ್ಲಿ ರಾಶಿ ಮಾಡಬಹುದು. ಅಂದರೆ ಶೇಖರಣೆಗೊಂಡಂಥ ನೀರು, ನಂತರ ಅನುಕೂಲಕರವಾದಂಥ ವಾತಾವರಣ, ಆಮೇಲೆ ಅಕಾಲಿಕ ಮಳೆಗಳು, ಆಮೇಲೆ ಈ ಇಬ್ಬನಿ, ಇವುಗಳನ್ನೆಲ್ಲ ಸಮಿಶ್ರಣಗೊಂಡು ಒಂದು ಬೆಳೆ ತಯಾರಾಗೋದಕ್ಕೆ ಎಷ್ಟು ಅನುಕೂಲಕರವಾದಂಥ ಒಂದು ವಾತಾವರಣ ಬೇಕು ಅದು ನಮ್ಮ ಹಿಂಗಾರಿಲಿ ಸಿಗೋದ್ರಿಂದ ಇಲ್ಲಿ ಭೂಮಿ ಹುಣ್ಣಿಮೆಗಿಂತ ಎಳ್ಳಮಾಸೆಗೆ ಜಾಸ್ತಿ ಪ್ರಾಶಸ್ತ್ಯ ಬರುತ್ತೆ. ಹಾಗಾಗಿ ಇಲ್ಲಿ ಯಶಸ್ವಿಯಾಗಿ ಬೆಳೆಯನ್ನು ಬೆಳ್ಕೊಳ್ಬೋದು. ಇದು ಏನಪ್ಪ ಅಂತಂದರೆ, ಒಂದು ಒಣ ಬೇಸಾಯ ಇರುವಂಥ ಸನ್ನಿವೇಶ, ಎಲ್ಲಿ ಸ್ವಾಭಾವಿಕವಾದಂಥ ಲವಣಾಂಶ ಇರುತ್ತೆ ಅದು ಮಳೆಗಾಲದಲ್ಲಿ ಕೆಳಗೋಗೋದ್ರಿಂದ ನೆಕ್ಸ್ಟು ಚಳಿಗಾಲದಲ್ಲಿ ಬೆಳೆ ಬೆಳೆಯೋದು ಒಂದು ಅವಕಾಶವನ್ನು ಸೃಷ್ಟಿಸಿ ಮಾಡ್ಕೊಳ್ಳೋದು, ಇದು ಒಂದು ಜಾಣತನ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ವಿದ್ಯಮಾನ ನೋಡಿಕೊಂಡ್ರೆ ವರ್ಷಕ್ಕೆ ಒಂದೇ ಬೆಳೆ ತೆಗಿತೀನಿ ಅಂತಂದರೆ ಆಗೋದಿಲ್ಲ, ನಾವು ವರ್ಷ ಪೂರ್ತಿ ಬೆಳಿಬೇಕಾಗಿದೆ. ಯಾಕೆ ಅಂತಂದರೆ ಭೂಮಿಯ ಒಂದು ಲಭ್ಯತೆ ಭಾಳ ಕಡಿಮೆ ಇದೆ, ಜನಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ, ಅವರ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇರೋಂಥ ಚಿಕ್ಕ ಒಂದು ಅವಕಾಶದಲ್ಲಿ ಸಾಕಷ್ಟು ಬೆಳೆಯನ್ನು ಬೆಳೆಯುವಂಥ ಒಂದು ಪ್ರಯತ್ನಗಳನ್ನು ನಾವು ನಮ್ಮ ರೈತರು ಮಾಡ್ತಾ ಇದ್ದಾರೆ. ಹಾಗಾಗಿ ಬೇಸಿಗೆಯಲ್ಲೂ ಸಹಿತ ಇರುತ್ತೆ, ಮಳೆಗಾಲದಲ್ಲೂ ಬೆಳಿಬೇಕಾಗತ್ತೆ, ಚಳಿಗಾಲದಲ್ಲೂ ಬೆಳಿಬೇಕಾಗತ್ತೆ. ಹಾಗಿದ್ದಾಗ ಈ ಒಂದು ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳು ಬೆಳೆಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರೇ ಬೀರ್ತವೆ. ಈ ಕಬ್ಬನ್ನೇ ತಗೊಳ್ಳಿ, ಎಲ್ಲಿ ಯಾವಾಗ ನೀವು ಮಳೆಗಾಲ ಮಳೆ ಚೆನ್ನಾಗಿತ್ತು ಅಥವಾ ನೀರು ಒಳ್ಳೆ ನೀರನ್ನು ಹಾಸಿದ್ರಿ ಅಂತಂದಾಗ ಆ ಗಣ್ಣುಗಳು ಭಾಳ ಉದ್ದುದ್ದ ಆಗ್ತವೆ. ಅದೇ ಮಳೆ ಕೊರತೆ ಇತ್ತಪ್ಪ ಅಂತಂದರೆ ಗಣ್ಣುಗಳ ಅಂತರ ಏನಿರುತ್ತೆ ಅವು ಹತ್ತಿರ ಹತ್ತಿರ ಆಗ್ತವೆ. ಅಂದರೆ ಈಗ ಯಾವುದೇ ಒಂದು ಮರವನ್ನು ಕಡಿದ್ರೂ ಸಹಿತ ನಮಗೆ ಅದರೊಳಗೆ ವಾರ್ಷಿಕ ಉಂಗುರಗಳು ಅಂತ ಬರ್ತವೆ. ಅದನ್ನು ನೀವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನೋಡಿದ್ರಪ್ಪ ಅಂತಂದರೆ ಈ ವರ್ಷನೇ ಬರಗಾಲ ಬಂದಿತ್ತು, ಈ ವರ್ಷ ಜಾಸ್ತಿ ಮಳೆ ಆಗಿತ್ತು ಅನ್ನೋದನ್ನು ನಿಖರವಾಗಿ ಹೇಳ್ಬೋದು. ಅದೇ ರೀತಿ ಅಷ್ಟು ದೂರಕ್ಕೆ ಹೋಗೋದು ಬೇಡ, ನಾವು ಕಬ್ಬನ್ನೇ ನೋಡಿದರೆ ಸಾಕು, ಯಾವ ತಿಂಗಳಲ್ಲಿ ನೀರಿನ ಕೊರತೆ ಆಗಿದೆ, ಯಾವ ತಿಂಗಳಲ್ಲಿ ನೀರು ಚೆನ್ನಾಗಿ ಸಿಕ್ಕಿದೆ ಅನ್ನೋದನ್ನು ಒಂದು 22 ಗಣ್ಣು ಬೆಳೆದಿರುವಂಥ ಕಬ್ಬನ್ನು ನೀವು ವೈಜ್ಞಾನಿಕವಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲಿ ನೀರು ಯಥೇಚ್ಛವಾಗಿರುತ್ತೆ ಅಲ್ಲಿ ಉದ್ದುದ್ದವಾದಂಥ ಒಂದು ಗಣ್ಣುಗಳಿರ್ತವೆ, ಉದ್ದ ಇರುವಂಥ ಕಬ್ಬು ಬರುತ್ತೆ. ಎಲ್ಲಿ ನೀರಿನ ಕೊರತೆ ಆಗಿದೆ, ಎಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ, ಅಲ್ಲಿ ಗಣ್ಣುಗಳ ಅಂತರ ಭಾಳ ಕಡಿಮೆ ಆಗುತ್ತೆ. ಇದು ನೀವು ನಾವೆಲ್ಲ ನೋಡಿರೋಂಥ ವಿಚಾರಗಳೇ, ನಾನೇನು ಭಾಳ ಹೊಸದೇನು ಹೇಳ್ತಾ ಇಲ್ಲ. ಆದರೆ ಅದನ್ನು ನಾವು ಯಾವ ರೀತಿ ಅದನ್ನು ನಾವು ಪ್ರಾಯೋಗಿಕವಾಗಿ ಅದನ್ನು ಆ ಒಂದು ತೊಂದರೆಗಳನ್ನು ಆ ಒಂದು ಅಡೆತಡೆಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಇವತ್ತು ಮಾತಾಡೋಣ. ಮೊದಲನೇದಾಗಿ ಈಗ ಯಾವುದೇ ಒಂದು ವಾರ್ಷಿಕ ಬೆಳೆಗಳು ಅಥವಾ ಒಂದು ಕಾಲಕ್ಕೆ ನಿಮಿತ್ತವಾಗಿರುವಂಥ ಬೆಳೆಗಳು ಅಂತಂದರೆ ಅವು ಹೆಂಗಾದರೂ ಎಸ್ಕೇಪ್ ಆಗ್ಬೋದು, ಈ ಒಂದು ಸೌಳಿನಿಂದ ಪಾರಾಗ್ಬೋದು. ಆದರೆ ಬಹುವಾರ್ಷಿಕ ಬೆಳೆಗಳಲ್ಲಿ ಈ ಸಮಸ್ಯೆ ಭಾಳ ಇದೆ. ಇತ್ತೀಚಿನ ವಿದ್ಯಮಾನ ನಾವು ನೋಡ್ತಾ ಹೋದ್ವಿಪ್ಪ ಅಂತಂದರೆ ಬಹುವಾರ್ಷಿಕ ಬೆಳೆಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಜನ. ಅಂದರೆ ಏನು, ದ್ರಾಕ್ಷಿ, ದಾಳಿಂಬೆ, ನಿಂಬೆ ಇಂಥವಕ್ಕೆಲ್ಲ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಿದ್ದಾರೆ. ಇವು ವರ್ಷದ 365 ದಿವಸನೂ ಇರಬೇಕು, ಆಮೇಲೆ 4 ಕಾಲಗಳನ್ನು ಅನುಭವಿಸ್ಬೇಕು. ಹಾಗಿದ್ದಾಗ ಈ ಒಂದು ಸೌಳಿನ ಒಂದು ಹಾನಿಕಾರಕ ಪರಿಣಾಮಗಳನ್ನು ಅದು ಎದುರಿಸಬೇಕಾಗತ್ತೆ. ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಸೌಳು ಅಂತಂದರೆ ಇದರಲ್ಲಿ ಒಂದು ಮೂರು ವಿಧಾನ ಇದೆ, ಒಂದು ಮೂರು ವಿಧಗಳನ್ನಾಗಿ ನಾವು ವಿಂಗಡಿಸ್ತೀವಿ. ಮೊದಲನೇದು ಸೌಳು ಭೂಮಿ ಅಂತಂದರೆ ಅದರಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ. ಲವಣಾಂಶ ಅಂತಂದರೆ ಉಪ್ಪು, ಕರಗುವಂಥ ಉಪ್ಪು. ಉಪ್ಪು ಭಾಳ ಅತ್ಯವಶ್ಯಕ, ಅದು ಹೆಚ್ಚಾಯ್ತಂದರೆ ಅದು ಹಾನಿಕಾರಕ. ಈಗ ಮನೆಯಲ್ಲಿ ಯಾವುದೇ ಒಂದು ಭೋಜನ ಅಥವಾ ಏನೋ ಒಂದು ಇದು ಮಾಡ್ತೀವಿ, ವ್ಯಂಜನ ಏನೋ ತಯಾರು ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಉಪ್ಪಿಲ್ಲ ಅಂತಂದರೆ ರುಚಿ ಬರೋದಿಲ್ಲ. ಉಪ್ಪಿಂದನೇ ರುಚಿ ಬಂತಂದರೆ ನಾವು ಎರಡು ಪಟ್ಟು ಹಾಕಿದ್ವಿ ಅಂತಂದರೆ ಅದು ಯಾರು ತಿನ್ಲಿಕ್ಕೆ ಬರೋದಿಲ್ಲ. ಆ ಒಂದು ಸನ್ನಿವೇಶ ನಮ್ಮ ಸೌಳು ಭೂಮಿನಲ್ಲಾಗಿದೆ. ಉಪ್ಪಿನಂಶ ಜಾಸ್ತಿ ಆಗಿದೆ. ಉಪ್ಪಿನಲ್ಲಿ ಯಾವುದ್ಯಾವ್ದು ಜಾಸ್ತಿ ಇದೆ? ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಅವುಗಳ ಕ್ಲೋರೈಡು, ಸಲ್ಫೇಟ್ಗಳು ಜಾಸ್ತಿ ಇದ್ದಾವೆ. ಈಗ ಇದನ್ನು ನಿರ್ದಿಷ್ಟವಾಗಿ ಇದು ಸೌಳು ಅಥವಾ ಸೌಳು ಅಲ್ಲ ಅನ್ನೋದನ್ನು ನಾವು ವಿಂಗಡಿಸೋದಕ್ಕೆ ಅದಕ್ಕೆ ಒಂದು ನಾವು ಪರೀಕ್ಷೆಯನ್ನು ಮಾಡ್ತೀವಿ. ಅದನ್ನು ಲವಣಾಂಶಗಳ ಪರೀಕ್ಷೆಯನ್ನು ಮಾಡ್ತೀವಿ. ವಿದ್ಯುತ್ ಪ್ರವಹಿಸುವಿಕೆ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಕಂಡುಕೊಳ್ತೀವಿ. ಆ 4 dSi ಗಿಂತ ಜಾಸ್ತಿ ಇತ್ತಪ್ಪ ವಿದ್ಯುತ್ ಪ್ರವಹಿಸುವಿಕೆ, ಅದನ್ನು ನಾವು ಸೌಳು ಅಂತ ಕರಿತೀವಿ. ಯಾಕೆಂತಂದರೆ ಎಲ್ಲಿ ಉಪ್ಪು ಜಾಸ್ತಿ ಇರುತ್ತೋ ಅಲ್ಲಿ ಕರೆಂಟ್ ಜಾಸ್ತಿ ಹರಿಯುತ್ತೆ. ಹಾಗಾಗಿ ಎಲ್ಲಿ ಅದು ಕರೆಂಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಉಪ್ಪು ಜಾಸ್ತಿ ಇದೆ ಅಂತೇಳಿ ನಾವು ನಿರ್ಧರಿಸ್ಬೋದು. ಸೌಳು ಭೂಮಿನಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಕ್ಲೋರೈಡು, ಸಲ್ಫೇಟು ಜಾಸ್ತಿ ಇರುತ್ತೆ. 4 dSi ಜಾಸ್ತಿ ವಿದ್ಯುತ್ ವಾಹಕ ಶಕ್ತಿ ಇರುತ್ತೆ. ನಂತರ ಅದರ ಒಂದು ರಸಸಾರ 8.5 ಕಡಿಮೆ ಇರುತ್ತೆ. ನಂತರ ವಿನಿಮಯಗೊಳ್ಳುವಂಥ ಒಂದು ಸೋಡಿಯಂ ಏನಿರುತ್ತೆ ಅದು 15% ಕಡಿಮೆ ಇರುತ್ತೆ. ಸೌಳು ಇದು ಪ್ರಾರಂಭ. ಇನ್ನೂ ಪ್ರಾರಂಭ ಅಂತಂದರೆ ನಾಂದಿ ಶುರುವಾಗೋದು ಜೌಗಿನಿಂದ. ಜೌಳು ನೀರು ನಿಲ್ಲೋದ್ರಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ನಿಮ್ಮ ಜಮೀನಿನಲ್ಲಿ ನೀರು ನಿಲ್ಲೋದಿಲ್ಲ, ನೀರು ನಿಲ್ಲೋದಿಲ್ಲ ಅಂತಂದರೆ ಕಪ್ಪು ಭೂಮಿಲಿ ತೊಗೊಂಡ್ವಿ ಅಂತ ಇಟ್ಕೊಂಡ್ರೆ ಒಂದು 24 ದೊಡ್ಡ ಒಂದು ಮಳೆ ಆಗಿ 24 ಆದಮೇಲೆ ನೀರೆಲ್ಲನೂ ಹಿಂಗೋ ಅಥವಾ ಬಸದೋ ಅಥವಾ ಹರಿದೋ ಹೋಯ್ತಪ್ಪ ಅಂತಂದರೆ ಸಮಸ್ಯೆ ಇಲ್ಲ ಅಂತ ತಿಳ್ಕೊಬೇಕು. ಆದರೆ ನಮ್ಮ ಒಂದು ಇವತ್ತಿನ ಸನ್ನಿವೇಶ ನೋಡಿದ್ರೆ ಒಂದು ದೊಡ್ಡ ಮಳೆ ಆಯ್ತಪ್ಪ ಅಂದರೆ 15 ಸಹಿತ ನೀರು ನಿಲ್ಲುವಂಥ ಪ್ರಮೇಯಗಳನ್ನು ನಾವು ನೋಡಿದ್ದೀವಿ, ಉದಾಹರಣೆಗಳನ್ನು ನೋಡಿದ್ದೀವಿ. ಎಲ್ಲಿ ನೀರು ನಿಲ್ಲಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಈ ಸಮಸ್ಯೆಗಳ ಒಂದು ಆರಂಭ. ಅಲ್ಲಿ ಯಾವಾಗ ಜವಳಾಗುತ್ತೆ ಆವಾಗ ಜಾಸ್ತಿ ಮಣ್ಣಿನ ಜೊತೆಗೆ ಅದು ಸಂಪರ್ಕ ಬಂದು ಮಣ್ಣಿನಲ್ಲಿರುವಂಥ ಕರಗಲಾರದಂಥ ಲವಣಗಳನ್ನು ಸಹಿತ ಕರಗಿಸುತ್ತದೆ. ಹಾಗಾದಾಗಿದ್ದಾಗ ಕರಗುವಂಥ ಲವಣಗಳ ಒಂದು ಪ್ರಮಾಣ ಜಾಸ್ತಿಯಾಗಿ ಸೌಳಾಗುತ್ತೆ. ನಂತರ ಎರಡನೇ ಒಂದು ವಿಧ ಅಂತಂದರೆ ಸೌಳು ಕರ್ಲು ಅಂತ ಹೇಳ್ತೀವಿ. ಅಲ್ಲೂ ಸಹ ಒಂದು ಲವಣಾಂಶ ಜಾಸ್ತಿ ಇರುತ್ತೆ, 4 dSi ಜಾಸ್ತಿ ಇರುತ್ತೆ, pH 8.5 ಕಡಿಮೆ ಇರುತ್ತೆ. ಆದರೆ ವಿನಿಮಯ ಸೋಡಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗೆಲ್ಲವೂ ಕರಗ್ತವೆ, ಕ್ಯಾಲ್ಶಿಯಮ್ಮು ಕರಗುತ್ತೆ, ಮೆಗ್ನೀಷಿಯಮ್ಮು ಕರೆಯುತ್ತೆ, ಸೋಡಿಯಮ್ಮು ಕರಗುತ್ತೆ. ಆದರೆ ಈ ಕರಗದವು ಕಲ್ಲಾಗ್ತವೆ, ಕ್ಯಾಲ್ಶಿಯಂ ಮೆಗ್ನೀಷಿಯಮ್ಗಳು ಕಲ್ಲಾಗ್ತವೆ, ಆದರೆ ಸೋಡಿಯಂ ಕಲ್ಲಾಗೋದಿಲ್ಲ. ಸೋಡಿಯಂ ಯಾವಾಗ್ಲೂ ಸಹ ನೀರಿನಲ್ಲಿ ಕರಗೇ ಇರುತ್ತೆ, ಅದು ಯಾವಾಗೂ ಹಾನಿ ಮಾಡಬೇಕು ಅಂತೇಳಿ ಅದು ಕಾಯ್ತಾ ಇರುತ್ತೆ. ಮೂರನೇ ಒಂದು ವಿಧ ಅಂತಂದರೆ ಕರ್ಲ್ ಭೂಮಿಗಳು ಅಂತ ಹೇಳ್ತೀವಿ. ಕರ್ಲ್ ಭೂಮಿನಲ್ಲಿ ಭಾಳ ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ರಸಸಾರ ನೋಡಿದ್ವಿ ಅಂತಂದರೆ ರಸಸಾರ 8.5 ಜಾಸ್ತಿ ಇರುತ್ತೆ, ಆದರೆ ವಿದ್ಯುತ್ ವಾಹಕ ಶಕ್ತಿ ಏನಿದೆ ಅದು ಕಡಿಮೆ ಆಗ್ಬಿಟ್ಟಿರುತ್ತೆ, 4 dSi ಕಡಿಮೆ ಆಗಿರುತ್ತೆ. ಯಾಕೆ ಅಂತಂದರೆ ಕರಗಿರುವಂಥ ಲವಣಗಳೇನಿದ್ದಾವೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಅವು ಕಲ್ಲಾಗ್ಬಿಡ್ತವೆ. ಕಲ್ಲಾಗ್ತವೆ ಅಂತಂದರೆ ಸಣ್ಣ ಸಣ್ಣ ಹರಳುಗಳಾಗ್ತವೆ, ಕ್ಯಾಲ್ಶಿಯಂ ಕಾರ್ಬೊನೇಟ್ ಹರಳುಗಳು. ನಮ್ಮ ಕಿಡ್ನಿ ಒಳಗಾಗುವುದು ಅದೇ ಥರದ್ದೇ, ಅಲ್ಲಿ ಕ್ಯಾಲ್ಶಿಯಂ ಮ್ಯಾಲೇಟ್ ಆಗ್ತವೆ, ಕ್ಯಾಲ್ಶಿಯಂ ಆಕ್ಸೋಲೇಟ್ ಆಗ್ತವೆ. ಬೇರೆ ಈಗ ಆರ್ಗ್ಯಾನಿಕ್ ಆ್ಯಸಿಡ್ ಜೊತೆಗೆ ಆರ್ಗ್ಯಾನಿಕ್ ಆಮ್ಲಗಳ ಜೊತೆಗೆ ಅವು ಪ್ರಕ್ರಿಯೆಗೊಂಡು ಅವು ಸಣ್ಣ ಸಣ್ಣ ಹರಳುಗಳಾಗಿ ಪರಿವರ್ತನೆಗೊಳ್ತವೆ. ಆದರೆ ಇಲ್ಲಿ ಭೂಮಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗ್ತವೆ, ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ನೀರಿನಲ್ಲಿ ಕರಗಿ ಕಾರ್ಬೋನಿಕ್ ಆ್ಯಸಿಡ್ ಅನ್ನೋ ಒಂದು ಆಮ್ಲವನ್ನು ತಯಾರು ಮಾಡುತ್ತೆ. ಅದರ ಜೊತೆಗೆ ಇವು ಪ್ರಕ್ರಿಯೆಗೊಂಡು ಕ್ಯಾಲ್ಶಿಯಂಗಳು ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಆಗುತ್ತೆ, ನಂತರ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿ ಅವು ಶಿಲೆಗಳಾಗಿ ಮಾರ್ಪಾಡಾಗ್ತವೆ. ಅವು ಭೂಮಿಯಲ್ಲಿ ಆಗುವಂಥ ಪ್ರಕ್ರಿಯೆಗಳಲ್ಲಿ, ಯಾವುದೇ ಒಂದು ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದಿಲ್ಲ. ಹಾಗಾಗಿ ಅವು ನಿಶ್ಚಲವಾಗಿಬಿಡ್ತವೆ, ಸ್ಥಿರೀಕರಣಗೊಂಡ್ಬಿಡ್ತವೆ. ಆದರೆ ಸೋಡಿಯಂ ಮಾತ್ರ ಕರಗದೇ ಇಲ್ಲ, ಸೋಡಿಯಂ ಮಾತ್ರ ಅದು ಕರಗೇ ಇರುತ್ತೆ, ಅದು ಶಿಲೆ ಆಗೋದಿಲ್ಲ. ಉದಾಹರಣೆಗೆ ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್ ಆಗುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಅಂತಂದರೆ ಏನು, ಅಡುಗೆ ಸೋಡಾ. ಸೋಡಿಯಂ ಕಾರ್ಬೊನೇಟ್ ಅಂದರೆ ಏನು, ಬಟ್ಟೆ ತೊಡೆಯೋ ಸೋಡಾ, ಬಟ್ಟೆ ಸೋಡಾ. ಅವು ಎಷ್ಟು ಪುಡಿ ಹಾಕಿದ್ರೂ ಸಹಿತ ನೀರಲ್ಲಿ ಕರಗೇ ಬಿಡ್ತವೆ ಅವು. ಅಂದರೆ ಕಾರ್ಬೊನೇಟ್ ರೂಪದಲ್ಲಿದ್ದರೂ ಸಹ ಸೋಡಿಯಂ ಅದು ಕರಗುವಂಥ ಗುಣ ಇರುತ್ತೆ. ಆದರೆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಏನಿದೆ ಅದು ನೀರಲ್ಲಿ ಕರಗೋದಿಲ್ಲ. ಈಗ ಕರಗೋ ಗುಣ ಇರೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಭೂಮಿ ಮೇಲೆ ಬೀರ್ತವೆ. ಉದಾಹರಣೆಗೆ ಮಣ್ಣಿನ ರಸಸಾರ 8.5 ಜಾಸ್ತಿ ಆಗುತ್ತೆ, ಲವಣಾಂಶ 4 dB ಕಡಿಮೆ ಇರುತ್ತೆ, ವಿನಿಮಯ ಸೋಡಿಯಂ ಪ್ರಮಾಣ 15% ಜಾಸ್ತಿ ಆಗುತ್ತೆ. ಆವಾಗೇನಾಗುತ್ತೆ, ಭೂಮಿಯ ಒಂದು ಭೌತಿಕ ಗುಣಧರ್ಮಗಳು ಬಹಳ ಏರುಪೇರಾಗ್ಬಿಡ್ತವೆ. ಭೂಮಿಲಿರುವಂಥ ಸಾವಯವ ಇಂಗಾಲ ಛಿದ್ರ ಛಿದ್ರ ಆಗ್ಬಿಡುತ್ತೆ. ನಂತರ ಭೂಮಿಯಲ್ಲಿ ಇಂಗಿಸ್ಕೊಳ್ಳುವಂಥ ನೀರನ್ನು ಇಂಗಿಸ್ಕೊಳ್ಳುವಂಥ ಒಂದು ಶಕ್ತಿ ಕುಸಿಯುತ್ತೆ. ನಂತರ ಭೂಮಿಯ ಒಂದು ರಚನೆ ಬಹಳ ಹಾಳಾಗಿ ಅದರಲ್ಲಿ ಏರೇಷನ್ ಅಥವಾ ಗಾಳಿಯಾಡುವಿಕೆ ಆಗೋದಿಲ್ಲ. ಹಾಗಾಗಿ ಬೇರುಗಳಿಗೆ ಗಾಳಿ ಬಹಳಷ್ಟು ಅವಶ್ಯಕ, ನೀರಷ್ಟು ಅವಶ್ಯಕನೋ ಬೇರುಗಳಿಗೆ ಗಾಳಿನೂ ಅಷ್ಟೇ ಅವಶ್ಯಕ. ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಅಲ್ಲಿಕ್ಕೇನು ಗೊಬ್ಬರ ನೀರು ಕೊಟ್ಟರೆ ಸಾಕು ಅಂತೇಳಿ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ನೀರು ಬೇಕಾಗಿದೆ. ಭೂಮಿ ಬಿರುಗು ಬೀಳಬೇಕು, ಆವಾಗ ಭೂಮಿಯಲ್ಲಿರುವಂಥ ನಿಜವಾದ ಸತ್ವ ಅದು ಪರಿವರ್ತನೆಗೊಂಡು ಬೆಳೆಗಳಿಗೆ ಬದುಕಿಸುವಂಥ ಒಂದು ಕ್ರಿಯೆ ಪ್ರಾರಂಭವಾಗುತ್ತೆ. ನಾವು ಯಾವತ್ತೂ ಆ ರೀತಿ ಮಾಡಲ್ಲ. 365 ತಣ್ಣಗೆ ಇರಲಿ ಅಂತೇಳಿ ನೀರೊಳಗೆ ಇಟ್ಬಿಟ್ಟಿರ್ತೀವಿ, ಅದು ಪಾಚಿ ಬಂದು ಏನೂ ಇಲ್ಲಾರ್ದಂಗೆ ಫುಲ್ ಒಂಥರ ಆಮ್ಲಜನಕ ಇಲ್ಲಾರದ ಅಂತ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಹಾಗಾಗಿ ಬೇರುಗಳು ಉಸಿರು ಕಟ್ತಾ ಇದ್ದಾವೆ ಇವೆ. ಅದು ಕರ್ಲು ಭೂಮಿನಲ್ಲಂತೂ ಉಸಿರು ಕಟ್ಟೋದು ಸರ್ವೇ ಸಾಮಾನ್ಯ. ಇದರೊಳಗೆ ಸಾರಜನಕ ಅಮೋನಿಯಾ ಆಗಿ ಹೋಗುತ್ತೆ, ಅಮೋನಿಯಾ ಆಗಿ ವಾತಾವರಣ ಸೇರ್ಕೊಳ್ಳುತ್ತೆ, ನಂತರ ರಂಜಕನೂ ಸಹಿತ ಸ್ಥಿರೀಕರಣಗೊಳ್ಳುತ್ತೆ. ಆಮೇಲೆ ಈ ಮೈಕ್ರೋನ್ಯೂಟ್ರಿಯಂಟ್ಸ್ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಅಂತೂ ಯಥೇಚ್ಛವಾಗಿರುತ್ತೆ. ಕೊರತೆ ಅಂದರೆ ಕೊರತೆ ಇರುತ್ತೆ, ಭಾಳ ತೀವ್ರವಾದಂಥ ಕೊರತೆ ಇರುತ್ತೆ. ಮಾಲಿಬ್ಡಿನಮ್ ಮತ್ತು ಬೋರನ್ ಇವುಗಳು ಜಾಸ್ತಿ ಆಗ್ತವೆ. ಆದರೆ ಒಟ್ಟಾರೆಯಾಗಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಹಿತ ಕೊರತೆ ಆಗುತ್ತೆ. ಅದರಲ್ಲೂ ಸಹ ಜಿಂಕ್ ಸತುವಿನ ಕೊರತೆ ಅಂತೂ ಭಾಳ ತೀವ್ರವಾಗಿರುತ್ತೆ. ನಾವು ಸಾಮಾನ್ಯವಾಗಿ 20 kg ಒಂದು ಎಕರೆಗೆ ಹಾಕೋ ಹತ್ರ ಇಲ್ಲಿ 40 kg ಶಿಫಾರಸು ಮಾಡ್ತೀವಿ. ಯಾವ ಎಲ್ಲಿ ಕರ್ಲ್ ಭೂಮಿಗಳಿಗೆ ಜಿಂಕನ್ನು ಸತುವನ್ನು 40 kg ಶಿಫಾರಸು ಮಾಡ್ತೀವಿ. ಇದು ಯಾಕೆ ಅಂತಂದರೆ, ಈ ಒಂದು ವ್ಯತಿರಿಕ್ತ ಸನ್ನಿವೇಶದಲ್ಲಿ ಗಿಡ ಸಿಡಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರುವಂಥ ಹಾರ್ಮೋನ್ಸ್ಗಳು, ಗ್ರೋತ್ ರೆಗ್ಯುಲೇಟರ್ಸು, ಸಸ್ಯ ಪ್ರಚೋದಕಗಳು ಅವು ಕೆಲಸ ಮಾಡ್ತಾರಲ್ಲ, ಇವುಗೆಲ್ಲ ಕೆಲಸ ಮಾಡೋದಕ್ಕೆ ಜಿಂಕ್ ಬೇಕು. ಆ ಜಿಂಕ್ ಭೂಮಿನಲ್ಲಿ ಇದ್ದರೂ ಸಹಿತ ಅದು ಸ್ಥಿರೀಕರಣಗೊಂಡು ಅದು ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ಅವುಗಳ ಒಂದು ಬೆಳವಣಿಗೆ ಬಹಳ ತೀವ್ರವಾಗಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಜಿಂಕನ್ನು ಕೊಡೋದು ಅಂದರೆ ಇವೆಲ್ಲನೂ ಸ್ವಾಭಾವಿಕ ವಿಧಾನಗಳಲ್ಲ. ನಿಜವಾಗ್ಲೂ ಹೇಳಬೇಕಪ್ಪ ಅಂದರೆ ಸ್ವಾಭಾವಿಕ ವಿಧಾನ. ಈಗ ಯಾವುದೇ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತಂದರೆ ರೊಟ್ಟಿ ಪಲ್ಯ ಅನ್ನ ಹಣ್ಣು ಎಲ್ಲ ತಿಂತಾನೆ. ಅದೇ ಅವನ ಆರೋಗ್ಯ ಕ್ಷೀಣಿಸುತ್ತಂತಂದಾಗ ಅವನಿಗೆ ಏನು ಮಾಡ್ತೀವಿ ನಾವು, ಈ ಇಂಜೆಕ್ಷನ್ ಮುಖಾಂತರ ನಾವು ಆಹಾರ ಕೊಡ್ತೀವಿ. ಆ ರೀತಿ ಒಂದು ಸನ್ನಿವೇಶ ನಾವು ಸೃಷ್ಟಿ ಮಾಡ್ದಂಗೆ ಆಗುತ್ತೆ, ಎಲ್ಲಿ ಕರ್ಲು ಭೂಮಿನಲ್ಲಿ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಆದರೂ ಸಹ ಅಲ್ಲಿ ಬೆಳೆಗಳಲ್ಲಿ ಬೆಳೆಯುವ ಇಳುವರಿ ಅಂತೂ ಭಾಳ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇವತ್ತು ಸಾಹಸ ಅಂದ್ರೇನು, ನಮ್ಮ ಒಂದು ಮುದೋಳು ಜಮಖಂಡಿ ಭಾಗದ ರೈತರನ್ನು ನಾನು ಇನ್ನಲ್ಲಿ ಭಾಳ ಹೇಳಬೇಕಂತ ಹೇಳಿ ಭಾಳ ವಿಚಾರ ಮಾಡ್ತೀನಿ. ಯಾಕೆಂತಂದರೆ ಕಳೆದ ಒಂದು 30 ವರ್ಷದ ಹಿಂದ್ಗಡೆ, ಬರೀ 30 ವರ್ಷದ ಹಿಂದ್ಗಡೆ ನಾವು ಹೋದರೆ ಅಲ್ಲಿನ ಇಲ್ಲಿನ ಒಂದು ಪರಿಸ್ಥಿತಿನೇ ಭಾಳ ವಿಸ್ಮಯ, ಅದು ಭಾಳ ವಿಚಿತ್ರವಾಗಿತ್ತು. ಅಂದ್ರೇನು ಎಲ್ಲನೂ ಸಹ ಒಣಬೇಸಾಯ ಇದ್ದಿದ್ದು. ಇವರ ಒಂದು ಸಾಹಸ ಪ್ರಕ್ರಿಯೆಯಿಂದ ಹರಿಯುವಂಥ ನದಿಗಳಿಗೆ ಸಾಕಷ್ಟು ಬ್ಯಾರೇಜ್ಗಳನ್ನು ಮಾಡಿ ಕಾಲುವೆಗಳನ್ನು ಮಾಡಿಕೊಂಡು 8-10 km ಪೈಪ್ಲೈನ್ಗಳನ್ನು ಹಾಕಿ ನೀರನ್ನು ಶೇಖರಣೆ ಮಾಡಿ ಇವತ್ತು ನೀರಾವರಿ ಮಾಡಿ ಕಬ್ಬನ್ನು ಬೆಳೆದು ಇಡೀ ರಾಜ್ಯದಲ್ಲೇ ಅವರು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದರೆ. ಇವತ್ತು ಕಬ್ಬಿಗೆ ನಾನು ಯಾವತ್ತೂ ಇದು ಮಾಡೋದಿಲ್ಲ, ಕಬ್ಬಿನ ಬಗ್ಗೆ 2 ಮಾತಾಡೋದಿಲ್ಲ. ಯಾಕೆಂತಂದರೆ ಕಬ್ಬು ಇವತ್ತು ಇಡೀ ರಾಜ್ಯದಲ್ಲೇ ಮೊದಲೇ ಜಿಲ್ಲೆ ಅಂತಂದರೆ ಬೆಳಗಾವಿ, ಬೆಳಗಾವಿ ಬಿಟ್ಟರೆ ಬಾಗಲಕೋಟೆ, ಬಾಗಲಕೋಟೆ ಬಿಟ್ಟರೆ ಬಿಜಾಪುರ ಇದೆ, ನಂತರ ಸ್ಥಾನಗಳಲ್ಲಿ ಗುಲ್ಬರ್ಗ, ಬೀದರ್ಗಳು ಬರ್ತವೆ. ಕಬ್ಬು ಈ ಒಂದು ಪ್ರದೇಶದ ಒಂದು ಸರ್ವತೋಮುಖ ಬೆಳವಣಿಗೆಗೆ ಭಾಳಷ್ಟು ಸಹಕಾರಿಯಾಗಿದೆ. ಆದರೆ ಇವತ್ತಿನ ದಿನಮಾನ ನಾವು ನೋಡಿದ್ವಿ, ಅದೇ 30 ವರ್ಷದ ಹಿಂದ್ಗಡೆ 70-80 ಟನ್ ಸರಾಸರಿ ಇಳುವರಿ ತೆಗೆಯುತ್ತಿದ್ದಂಥ ಒಂದು ಜಮೀನುಗಳಲ್ಲಿ ಇವತ್ತಿನ ಇಳುವರಿ ನೋಡಿದ್ರೆ ಕೇವಲ 20-25 ಟನ್ಗೆ ಬಂದಿದೆ. ಇದು ನಾವು ನಿಜವಾಗ್ಲೂ ವಿಶ್ಲೇಷಣೆ ಮಾಡಬೇಕಾಗಿರುವಂಥ ವಿಷಯ. ಯಾಕೆಂತಂದರೆ 25 ವರ್ಷದ ಹಿಂದ್ಗಡೆ ಗೊಬ್ಬರದ ಬೆಲೆ ಏನಿತ್ತು, ಇವತ್ತಿನ ಗೊಬ್ಬರದ ಬೆಲೆ ಏನಿದೆ ಅದನ್ನು ನೋಡ್ಕೊಳ್ಳಿ. ಎರಡನೇದು, 1 ಟನ್ನಿಗೆ ಎಷ್ಟು ಬೆಲೆ ಇತ್ತು, 70 ಟನ್ ಬೆಳಿಬೇಕಾದ್ರೆ 1 ಟನ್ನಿಗೆ ಎಷ್ಟು ಬೆಲೆ ಇತ್ತು, ಇವತ್ತು ಎಷ್ಟಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ 10 ವರ್ಷದ ಹಿಂದ್ಗಡೆ ಸಕ್ಕರೆ ಬೆಲೆ ಎಷ್ಟಿತ್ತು ಅಂತ ನೋಡಿ ಇವತ್ತಿನ ಬೆಲೆ ನೋಡ್ಕೊಳ್ಳಿ. ಇವಾಗ 10 ವರ್ಷದ ಹಿಂದ್ಗಡೆ 30 ರೂಪಾಯಿ ಇತ್ತು ಸಕ್ಕರೆ, ಇವತ್ತು 38 ರೂಪಾಯಿ ಆಗಿದೆ ಅಷ್ಟೇ. ಇಲ್ಲಿ 40 ರೂಪಾಯಿಗೆ ತಂದರೆ ಏನಾಗುತ್ತೆ, ಬ್ರೆಜಿಲಿಂದನೋ ಕ್ಯೂಬಾದಿಂದನೋ ಸಕ್ಕರೆಯನ್ನು ಆಮದು ಮಾಡ್ಕೊಳ್ತಾರೆ, ಹಾಗಾಗಿ ಗ್ರಾಹಕರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ನಾವು ಬೆಳೆದಂಥ ಬೆಳೆಗಳು, ನಮ್ಮ ಬೆಳೆಗಳು ಹೇಗಿರಬೇಕಪ್ಪ ಅಂತಂದರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಅದು ಸ್ಪರ್ಧೆ ಇರಬಾರ್ದು, ಆ ಥರ ಬೆಳೆಗಳನ್ನು ಆರಿಸ್ಕೋಬೇಕಾಗುತ್ತೆ. ಇವತ್ತು ಕಬ್ಬಿಗೆ ಎಲ್ಲ ಕಡೆಯಿಂದನೂ ಶತ್ರುಗಳಿದ್ದಾರೆ. ಯಾವುದೇ ಒಂದು ಇದು ಮಾಡಬೇಕಪ್ಪ ಅಂತಂದ್ರೂ ಸಹ ಅದಕ್ಕೆ ಅಷ್ಟೊಂದು ಪೂರಕವಾದಂಥ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಇಲ್ಲ. ಯಾಕೆಂತಂದರೆ ಕಬ್ಬು ಭಾಳಷ್ಟು ನೀರನ್ನು ಉಪಯೋಗ ಮಾಡ್ಕೊಳ್ತೀವಿ ನಾವು. ಕಬ್ಬಿಗೆ ಉಪಯೋಗ ಮಾಡುವಂಥ ನೀರಿನಲ್ಲಿ 1 ಎಕರೆ ಕಬ್ಬು ಬೆಳೆಯೋ ಜಾಗದಲ್ಲಿ 3-4 ಎಕರೆ ಒಳ್ಳೆಯ ಬೆಳೆಗಳನ್ನು ಬೆಳ್ಕೊಳ್ಳುವಂಥ ಒಂದು ಅವಕಾಶಗಳಿದೆ. ಯಾಕೆಂತಂದರೆ ಈ ಒಂದು ನೀರಾದರೂ ಸಹ ಭಾಳ ಪ್ರಕೃತಿಕದತ್ತ ಕೊಡುಗೆ, ಅದನ್ನು ಸಹ ಭಾಳ ಒಂದು ಕಡಿಮೆ ಪ್ರಮಾಣದಲ್ಲಿ ಇದೆ. ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಅದನ್ನೇ ನಾವು ಕಬ್ಬುಗೋಸ್ಕರ ಹಾಕ್ತಾ ಹೋದ್ವಿ ಅಂತಂದರೆ ನಿಜವಾಗ್ಲೂ ಅದು ಹಾನಿಕಾರಕವಾಗುತ್ತೆ. ಅದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಳುವರಿ 70-25 ಟನ್ನಿಗೆ ಬಂದಿದೆ. ಅದೇ ರೀತಿ ಭೂಮಿಗಳು ಸಹಿತ ತುಂಬ ಹಾಳಾಗಿದ್ದಾವೆ, ಸವಳು ಜವಳಾಗಿದ್ದಾವೆ. ಅಲ್ಲಿ ಕಬ್ಬು ಬಿಟ್ಟರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥ ಒಂದು ಅವಕಾಶಗಳು ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ವಿಭಿನ್ನತೆಯನ್ನು ನಾವು ಹಾಳು ಮಾಡಿ ಬರೀ ಒಂದೇ ಬೆಳೆಗೆ ಜಾಸ್ತಿ ಒತ್ತು ಕೊಟ್ಟು ಇವತ್ತು ನಮ್ಮ ಭೂಮಿಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ. ನಮ್ಮ 30 ವರ್ಷದಿಂದ ಇದ್ದಂಥ ಒಂದು ಉತ್ಕೃಷ್ಟ ಉತ್ಪಾದಕತೆ ಇವತ್ತು ಈ ಭೂಮಿಗಳಲ್ಲಿ ಇವತ್ತು ಇಲ್ಲ. ಅದನ್ನು ನಾವು ಕಂಡಿಡ್ಕೊಳ್ಬೇಕಾಗಿದೆ. ಯಾವುದೇ ಆಗಲಿ ಒಂದು ಅಭಿವೃದ್ಧಿ ಆಗಿ ಅದಕ್ಕೊಂದು ಉನ್ನತವಾದಂಥ ಒಂದು ಮಟ್ಟವನ್ನು ಮುಟ್ಟಿ ಒಂದು ಅವನತಿಗೆ ಹೋಗೋದು ಇದು ಪ್ರಕೃತಿ ನಿಯಮ. ಈಗ ಅವನತಿ ಶುರುವಾಗ್ತಾ ಇದೆ. ಇದನ್ನು ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ವಿಷಾದ ಆಗ್ತಾ ಇದೆ. ಯಾಕೆಂತಂದರೆ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಡ್ತಾ ಇಲ್ಲ. ಮೊಣಕಾಲು ತನಕ ನೀರು ನಿಲ್ಲಿಸ್ತಾ ಇದ್ದೀವಿ, 1 ಸಾಲಿಗೆ 1 ಚೀಲ ಗೊಬ್ಬರ ಚೆಲ್ತಾ ಇದ್ದೀವಿ. ಹಾಗಾಗಿ ಇವತ್ತು ಭೂಮಿಗಳು ಭಾಳ ಭೀಕರವಾದಂಥ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾವೆ. ಇದನ್ನು ಸರಿ ಮಾಡಿಕೊಳ್ಳಬೇಕು. ಇದು ಸರಿ ಮಾಡಿಕೊಳ್ಳಿಲ್ಲ ಅಂತಂದರೆ ನಮ್ಮ ಮಕ್ಕಳು ಕೃಷಿಯಿಂದ ವಿಮುಖರಾಗ್ತಾರೆ. ಕೃಷಿಯಲ್ಲಿ ಏನೂ ಇಲ್ಲ ಅಂತೇಳಿ ಇವತ್ತು ಕೃಷಿಯಿಂದ ಹೊರಗೆ ಬರೋಕ್ಕೆ ಕಾಯ್ತಾ ಇರ್ತಾರೆ. ಕೃಷಿ 10 ಎಕರೆ ಜಮೀನಿದೆ, 4 ಕೂರಿಗೆ ಜಮೀನಿದೆ ಅಂತಂದರೂ ಸಹ ಅವನಿಗೆ ಹೆಣ್ಮಕ್ಳು ಕೊಡೋದಿಲ್ಲ, ಹೆಣ್ಣು ಸಿಗೋದಿಲ್ಲ. ಅದೇ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಎಲ್ಲೋ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಹೆಣ್ಣು ಸಿಗುತ್ತೆ. ಈ ಒಂದು ಸಿಚುವೇಶನ್, ಈ ಒಂದು ಸನ್ನಿವೇಶಕ್ಕೆ ರೈತರು ಹೋಗಬಾರ್ದು ಅಂತಂದರೆ ವೈಜ್ಞಾನಿಕವಾಗಿ ಜಾಗರೂಕರಾಗಬೇಕಾಗಿದೆ. ಇದು ಸವಳು ಯಾವುದು ಸಮಸ್ಯೆ ಭೂತಾಕಾರದಲ್ಲಿ ಬೆಳೆದಿದೆ, ಆದರೆ ಅದನ್ನು ನಿರ್ವಹಿಸಲಿಕ್ಕೂ ಸಹ ವಿಜ್ಞಾನ ನಿಮ್ಮ ಜೊತೆಗಿದೆ. ಈ ಯಾವುದೇ ಸಮಸ್ಯೆಯ ಮೂಲವನ್ನು ತಿಳ್ಕೊಳ್ಳೋಣ. ನಾವು ತಿಳ್ಕೊಂಡಾಗ ಏನಾಗುತ್ತೆ, 1 ಯಥೇಚ್ಛವಾಗಿ ನೀರು ಬಳಸೋದ್ರಿಂದ ಆಗ್ತಾ ಇದೆ. 2ನೇದೇನಪ್ಪ ಅಂತಂದರೆ ಸ್ವಾಭಾವಿಕವಾದಂಥ ನಾಲೆಗಳನ್ನು ನಾವು ಅತಿಕ್ರಮಣ ಮಾಡಿಕೊಂಡು ಅದರಲ್ಲೆಲ್ಲ ಹೂಳು ತುಂಬಿರೋದ್ರಿಂದ ನೀರು ಸರಾಗವಾಗಿ ಬಸಿತಾ ಇಲ್ಲ. ಇವುಗಳನ್ನು ನಾವು ಮನಗಾಣಬೇಕಾಗಿದೆ. ಮೊದಲನೇದಾಗಿ ನಾಲೆಗಳನ್ನು, ಏನು ಹಳ್ಳಗಳನ್ನು, ಏನು ಹೆಚ್ಚಾದ ಕೃಷಿಯಿಂದ ತ್ಯಾಜ್ಯವಾದ ನೀರನ್ನು ಸಂಗ್ರಹಣೆ ಮಾಡುವಂಥ ಹಳ್ಳಗಳನ್ನು ನಾವು ಸ್ವಚ್ಛ ಮಾಡಬೇಕಾಗಿದೆ. ಅವುಗಳನ್ನು ಹೊಳೆಗೆ ಸಂಪರ್ಕ ಮಾಡಬೇಕಾಗಿದೆ, ಹೊಳೆಗಳಿಗೆ ಸೇರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ನಂತರ ಏರ್ಮಡಿಗಳನ್ನು ಮಾಡೋದ್ರಿಂದ, ಏರ್ಮಡಿಗಳ ಒಂದು ಕಲ್ಟಿವೇಷನ್ ಮಾಡೋದ್ರಿಂದ, ಸಾಗುವಳಿ ಮಾಡೋದ್ರಿಂದ ಉಪ್ಪು ಮತ್ತು ಉಪ್ಪನ್ನು ಕಡಿಮೆ ಮಾಡಿಕೊಳ್ಬೋದು. ನಂತರ ನಿರಂತರವಾಗಿ ನೀರನ್ನು ನಿಲ್ಲಿಸೋದ್ರಿಂದ ಅದನ್ನು ಬಸಿಯೋ ಒಂದು ಕ್ರಮವನ್ನು ಮಾಡೋದ್ರಿಂದ ಹೆಚ್ಚಾದ ಒಂದು ಉಪ್ಪಿನಾಂಶವನ್ನು ಕಡಿಮೆ ಮಾಡ್ಬೋದು. ಇವಕ್ಕೆಲ್ಲದಕ್ಕೂ ಈಗ ಅಂತರ್ಗತ ಬಸಿಗಾಲುವೆಗಳಂತೂ ಅದು 100ಕ್ಕೆ 100 ಪರಿಣಾಮವನ್ನು ಕೊಡುವಂಥ ಭಾಳ ಪರಿಣಾಮಕಾರಿ ತಂತ್ರಜ್ಞಾನ ಅದು. ಅದು ಸಹ ನಮ್ಮ ದೇಶದಲ್ಲಿ 35 ವರ್ಷದ ಹಿಂದ್ಗಡೆ ನಾವು ಇದರ ಒಂದು ಡೆಮಾನ್ಸ್ಟ್ರೇಷನ್ ಎಲ್ಲ ಆಗಿದೆ. ಉದಾಹರಣೆಗೆ ಗಂಗಾವತಿನಲ್ಲಿ ನೆದರ್ಲ್ಯಾಂಡ್ಸ್ ಗೌರ್ಮೆಂಟಿಂದ ಭಾರತ ಮತ್ತು ನೆದರ್ಲ್ಯಾಂಡ್ ಸರ್ಕಾರಗಳು ಇವೆರಡೂ ಸೇರಿಕೊಂಡು ರೈತರ ಜಮೀನಿನಲ್ಲೇ ಸಹ ಈ ಅಂತರ್ಗತ ಬಸಿಗಾಲುವೆಗಳನ್ನು ಅಳವಡಿಸಿ ಹೆಚ್ಚಾದ ನೀರು ಮತ್ತು ಲವಣಾಂಶವನ್ನು ಬಸಿದು ಮತ್ತೆ ಸ್ವಾಭಾವಿಕ ಕೃಷಿಗೆ ಮರಳೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳಾಗಿದ್ದಾವೆ. ಇದು ನಮ್ಮ ಈ ಭಾಗದಲ್ಲೂ ಸಹಿತ ಸಾಕಷ್ಟು ರೈತರು ಮಾಡಿದ್ದಾರೆ. ರೈತರುಗಳು ಅವರ ಸಾಂಘಿಕವಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ನಿಟ್ಟಿನಲ್ಲಿ ಅಂತರ್ಗತ ಬಸಿಗಾಲುವೆಗಳನ್ನು ಮಾಡ್ಕೊಳ್ಳೋದ್ರಿಂದ ತೂತಿರುವಂಥ ಪೈಪ್ಗಳನ್ನು 1-1.5 ಮೀಟರ್ ಆಳದಲ್ಲಿ ಹಾಕಿ ಅದಕ್ಕೆ ಲ್ಯಾಟ್ರಲ್ಸ್ಗಳನ್ನು ಹಾಕಿ ಹೆಚ್ಚಾದ ನೀರುಗಳನ್ನು ಬಸಿಯೋದು ಇವತ್ತು ಭಾಳ ಒಳ್ಳೆಯ ತಂತ್ರಜ್ಞಾನ. ಅದರಿಂದ ಭೂಮಿಗಳು ಸುಧಾರಣೆ ಇಮ್ಮಿಡಿಯೇಟಾಗಿ ಆಗೋದಿಲ್ಲ. ಅದನ್ನು 5 ವರ್ಷದಲ್ಲಿ ನಾವು ಸುಧಾರಣೆಗೆ ತರ್ಬೋದು, 5 ವರ್ಷದಲ್ಲಿ ತರ್ಬೋದು. ಅದನ್ನು ಭಾಳ ತ್ವರಿತವಾಗಿ ಮಾಡಬೇಕಪ್ಪ ಅಂತೇಳಿ ಲ್ಯಾಟ್ರಲ್ಸ್ಗಳನ್ನು ಭಾಳ ಹತ್ತತ್ರ ಹಾಕ್ತಾರೆ. ಈಗ ಏನಪ್ಪ ಅಂತಂದರೆ ಈ ಭೂಮಿ ಯಾವಾಗ ಜರಡಿ ಆದಂಗೆ ಆಗ್ಬಿಡುತ್ತೆ. ಜರಡಿ ಒಳಗೆ ನಾವು ನೀರು ಹಾಕಿ ಶೇಖರಣೆ ಮಾಡೋಕ್ಕಾಗಲ್ಲ, ಏನೂ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ರಾಗಿ ಅಥವಾ ಜೋಳ ಸಜ್ಜೆ ಜರಡಿ ಒಳಗೆ ಹಾಕಿಟ್ರೆ ಎಲ್ಲ ಹೆಂಗೆ ಹೋಗುತ್ತೆ, ಹಾಗೆ ನಾವು ಕೊಟ್ಟಿರುವಂಥ ಗೊಬ್ಬರ ನೀರು ಎಲ್ಲನೂ ಬಸ್ದೋಗ್ಬಿಡುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಎಷ್ಟು ಅಂತರ ಕೊಡಬೇಕು ಅಷ್ಟು ಅಂತರದಲ್ಲಿ ಲ್ಯಾಟ್ರಲ್ಗಳನ್ನು ಹಾಕಿ ಮೇನ್ ಲೈನನ್ನು ಕರೆಕ್ಟಾಗಿ ಕೆಳಗೆ ಹಾಕಿ ಅದರಿಂದ ಹೆಚ್ಚಾದ ನೀರನ್ನು ಹೊಲದಿಂದ ಹೊರಗೆ ಹಾಕುವಂಥ ನಿಟ್ಟಿನಲ್ಲಿ ರೈತರು ಸಾಮೂಹಿಕವಾಗಿ ಈ ಕೆಲಸವನ್ನು ಮಾಡಿದಾಗ ಈ ಸವಳ ಜವಳು ಇದಕ್ಕೆ ರೈತರು ಒಂದಾಗಬೇಕು, ಅದಕ್ಕೆ ಸರ್ಕಾರಗಳು ಸಹ ಪೂರಕವಾಗಿ ಕೆಲಸ ಮಾಡಬೇಕು. ನಮ್ಮ ವಿಶ್ವವಿದ್ಯಾಲಯ ನಾವಂತೂ ಇದಕ್ಕೆ ತಯಾರಿದ್ದೇವೆ. ಎಲ್ಲರೂ ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಮಸ್ಯೆಯನ್ನು ನೀಗಿಸ್ಬೋದು. ಯಾವುದೇ ಸಮಸ್ಯೆ ಸಹ ಏನು ನಿಜವಾದ ಇದಲ್ಲ, ಅದರ ಒಂದು ಮೂಲವನ್ನು ಅರ್ಥಾಗ ಅದಕ್ಕೆ ನಾವು ಪರಿಹಾರವನ್ನು ಮಾಡ್ಬೋದು. ಅದೇ ರೀತಿ ಕರ್ಲ್ ಭೂಮಿ ಇತ್ತಪ್ಪ ಅಂತಂದರೆ ಅದಕ್ಕೆ ಜಿಪ್ಸಮ್ಮನ್ನು ಹಾಕಬೇಕು. ಯಾಕೆಂದರೆ ಎಲ್ಲದಕ್ಕೂ ಮೂಲ ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಗೆ ನೀವು ತಂದು ಕೊಟ್ಟಿರಪ್ಪ ಅಂತಂದರೆ ನಾವು ಅದನ್ನು ಪರೀಕ್ಷೆ ಮಾಡಿ ಇದರಲ್ಲಿ ಏನು ಸಮಸ್ಯೆ ಇದೆ, ಎಷ್ಟು ಪ್ರಮಾಣದ ಜಿಪ್ಸಮ್ ಹಾಕಬೇಕು, ಯಾವ ರೀತಿ ಇದನ್ನು ಸುಧಾರಣೆ ಮಾಡೋದನ್ನ ನಿಟ್ಟಿನಲ್ಲಿ ನಾವು ನಿಮಗೆ ತಾಂತ್ರಿಕ ಸಲಹೆಯನ್ನು ಕೊಡ್ತೀವಿ. ಮಣ್ಣು ಪರೀಕ್ಷೆ ಅನ್ನೋದು ಏನಾಗ್ಬಿಟ್ಟಿದೆಪ್ಪ ಅಂತಂದರೆ ಪೋಸ್ಟ್ ಮಾರ್ಟಮ್ ಆದಂಗೆ ಆಗ್ಬಿಟ್ಟಿದೆ. ಯಾಕೆ ಹಿಂಗೆ ಹೇಳ್ತೀನಿ, ಇದು ಹೇಳೋದಕ್ಕೆ ನನಗೊಂಥರ ಭಾಳ ವಿಷಾದ ಅನ್ನಿಸ್ತಾ ಇದೆ.